ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ, ಈ ಕುರಿತು ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಎನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆ ಮಾಡುವಂತಹ ನಮ್ಮ ರೈತರು ತಮ್ಮ ಒಂದು ಕುರಿಯಾಗಿರ್ಬೋದು, ಮೇಕೆ ಆಗಿರ್ಬೋದು, ಹಸು, ಎಮ್ಮೆ, ತಾವು ಸಾಕಿರೋಂತ ಒಂದು ಜಾನುವಾರುಗಳು ಏನಿದೆ ಅವುಗಳ ಒಂದು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಈಗ ಈ ಮಳೆಗಾಲ ಪ್ರಾರಂಭವಾಗಿರೋದ್ರಿಂದ ಏನೆಲ್ಲ ಒಂದು ಸಮಸ್ಯೆಗಳು ಬರ್ತವೆ, ಯಾವೆಲ್ಲ ಕಾಯಿಲೆಗಳು ಬರ್ಬೋದು, ಯಾವೆಲ್ಲ ತೊಂದರೆಗಳು ನಮ್ಮ ಜಾನುವಾರುಗಳಿಗೆ ಈ ಸಂದರ್ಭದಲ್ಲಿ ಕಾಡಬಹುದು, ಮತ್ತೆ ಅಂತ ಒಂದು ಸಮಸ್ಯೆಗಳು ಬಂದಾಗ ಏನು ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಚಿತ್ರದುರ್ಗ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಕುಮಾರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಎನ್ ಕುಮಾರ್ ಅವರಿಗೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಮಳೆಗಾಲ ಪ್ರಾರಂಭವಾಗಿದೆ, ಸಾಕಷ್ಟು ಕುರಿ ಸಾಕಣೆ ಮಾಡಿರೋರು, ಮೇಕೆ ಸಾಕಣೆ ಮಾಡಿರೋರು, ಪಶುಸಂಗೋಪನೆ ಅಂದ್ರೆ ಈಗ ದನ ಕರು ಎಲ್ಲ ಸಾಕಿರೋ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳ ಜನ ಇದ್ದಾರೆ, ಬಹಳಷ್ಟು ಜಾನುವಾರುಗಳು ನಮ್ಮ ಚಿತ್ರದುರ್ಗದಲ್ಲಿ ಇದಾವೆ. ಈ ಮಳೆಗಾಲ ಪ್ರಾರಂಭವಾಗಿರೋದ್ರಿಂದ ಈ ಮಳೆಗಾಲದಲ್ಲಿ ಈ ಜಾನುವಾರುಗಳಿಗೆ ಸಾಮಾನ್ಯವಾಗಿ ಏನೆಲ್ಲ ಒಂದು ಸಮಸ್ಯೆಗಳು ಕಾಡ್ತವೆ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಪ್ರಮುಖವಾಗಿ ನಮಗೆ ಕುರಿ ಮೇಕೆಗಳಲ್ಲಿ ಮಳೆಗಾಲ ಪ್ರಾರಂಭವಾದ ಮೊದಲ ತಿಂಗಳಲ್ಲಿ ಕರುಳುಬೇನೆ ಅಂತ ಒಂದು ಕಾಯಿಲೆ ಬರುತ್ತೆ. ರೈತ ಬಾಂಧವರು ಹೀಟಿ ಅಂತ ಹೇಳ್ಕೊಂತ ಹೇಳ್ತಾರೆ, ಆಕ್ಚುಲಿ ಕರುಳುಬೇನೆ ಅಂತಕ್ಕಂಥದ್ದು ಮೊದಲನೇದು. ಅನಂತರ ಜೂನ್ ತಿಂಗಳಲ್ಲಿ ಸಾಮಾನ್ಯವಾಗಿ ಗಳಲೆಬೇನೆ ಅಂತಕ್ಕಂಥದ್ದು. ಈ ಗಳಲೆಬೇನೆ ಅಂತಕ್ಕಂಥದ್ದು ಕುರಿ ಮೇಕೆಗಳಲ್ಲೂ ಕಾಣಿಸ್ಕೊಡುತ್ತೆ, ಹಾಗೆ ದನ ಎಮ್ಮೆಗಳಲ್ಲೂ ಕಾಣಿಸ್ಕೊಡುತ್ತೆ. ಬಟ್ ಪ್ರಸ್ತುತವಾಗಿ ಇತ್ತೀಚೆಗೆ ದನ ಎಮ್ಮೆಗಳಲ್ಲಿ ತುಂಬಾ ಕಡಿಮೆ, ಎಲ್ಲರೂ ಕೆಲವೊಂದು ಸ್ಪಷ್ಟ ಆಗಿಲ್ಲ, ಒಂದು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಕಾಣಿಸ್ಕೊಂಡಿತ್ತು. ಇತ್ತೀಚೆಗೆ ವರ್ಷ ಈಗ 5-6 ವರ್ಷದಿಂದ ಯಾವ್ದು ಕಾಣಿಸ್ಕೊಂಡಿಲ್ಲ. ಕುರಿ ಮೇಕೆಗಳಲ್ಲಿ ಗಳಲೆಬೇನೆ ಕಾಣಿಸ್ಕೊಡುತ್ತೆ, ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ PPR ಅಂತ ಕಾಯಿಲೆ, ಅದು ಪೆಸ್ಟಿಸ್ ಪೆಟೈಟಿಸ್ ಇನ್ ರುಮಿನೆಂಟ್ಸ್ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೇವೆ, ಅದು ನೇಮ್ ಹಾಗೆ ಇದೆ, PPR ಕಾಯಿಲೆ ಅಂತ ಹೆಸರಿದೆ ಅದಕ್ಕೆ. ಇಲ್ಲಿ ಇದರ ಲಕ್ಷಣ ಏನಂದ್ರೆ ಕುರಿಗಳು ನೋಡ್ಲಿಕ್ಕೆ ಚೆನ್ನಾಗಿರ್ತವೆ, ಇದಕ್ಕಿದ್ದಂಗೆ ಸಡನ್ ಆಗಿ ಜ್ವರ ಬರ್ತದೆ, ಹಿಂಡಿನಲ್ಲಿ ಕುರಿಗಳೆಲ್ಲ ವೀಕ್ ಆಗ್ತಾ ಇರ್ತವೆ, ಮರಿಗಳು ಬೇದಿ ಶುರು ಮಾಡ್ತವೆ, ಕುರಿಗಳಲ್ಲಿ ಕಣ್ಣಲ್ಲಿ ಪಿಸರು ಬರಕ್ ಶುರು ಆಗುತ್ತೆ, ಮೂಗಿನಲ್ಲಿ ಒಂದು ರೀತಿ ಕೆಂಪು ರಕ್ತ ಮಿಶ್ರಿತ ಹಕ್ಕು ಕಟ್ಟುತ್ತೆ, ಇದು ಪ್ರಮುಖವಾದ ಲಕ್ಷಣ. ಆಮೇಲೆ ಮರಿಗಳಲ್ಲಿ ಬೇದಿ ಆಗಿ ಮರಿಗಳಲ್ಲಿ ಸಾವು ಜಾಸ್ತಿ ಇರುತ್ತೆ. ಹಾಗೆ ಚಿಕಿತ್ಸೆ ಕೊಡಿಸ್ತಾ ಇದ್ರೆ, ಲಸಿಕೆನ ಹಾಕಿಸ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ದೊಡ್ಡ ಕುರಿಗಳು ಸಹ ಕ್ರಮೇಣ ಬೇದಿ ಮಾಡ್ಕೊಂಡು ಕ್ರಮೇಣವಾಗಿ ಸಾವನ್ನಪ್ಪುತ್ತೆ. ಸೊ ಇದಕ್ಕೆ ಪ್ರಮುಖ ತರಗಟ್ಟಲಿಕ್ಕೆ ಏನ್ ಪ್ರಮುಖ ಅಂದ್ರೆ ಲಸಿಕೆಯನ್ನು ಹಾಕ್ಸಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಬಟ್ ಇತ್ತೀಚೆಗೆ ಅದು ವರ್ಷದಲ್ಲಿ 2 ಸಾರಿ ಕಾಣಿಸ್ಕೊಳ್ತದೆ, ಮೊದಲ ವರ್ಷಕ್ಕೊಂದೇ ಕಾಣಿಸ್ತಾ ಇತ್ತು, ಅದಕ್ಕಾಗಿ ನಾವು 2 ಬಾರಿ ಇದನ್ನ ಲಸಿಕೆಯನ್ನು ಹಾಕಿಸ್ತೇವೆ ಅದಕ್ಕೆ. ಮೊದಲನೇದಾಗಿ ನಿಮಗೆ ಹೇಳಿದೆ ಕರುಳುಬೇನೆ ಅಂತ. ಹೌದು, ಈ ಕರುಳುಬೇನೆ ಸಾಮಾನ್ಯವಾಗಿ ಮುಂಗಾರು ಮಳೆ ಪ್ರಾರಂಭವಾಗಿ ಚಿಗುರು ಬರುತ್ತೆ, ಆ ಎಳೆ ಚಿಗುರು ತಿನ್ನೋದ್ರ ಮೂಲಕ ಆ ಕ್ಲಾಸ್ಟ್ರಿಡಿಯಂ ಬ್ಯಾಕ್ಟೀರಿಯಾ ಚಿಗುರಿನ ಮೇಲೆ ಕೂತಿರುತ್ತೆ, ಮೇವಿನ ಜೊತೆಗೆ ಅದು ಬಂದ್ಬಿಡುತ್ತೆ. ಇದೇನಂದ್ರೆ ಇದರಲ್ಲಿ ಇವತ್ತು ಹೆಲ್ತಿ ಆಗಿರುತ್ತೆ ಕುರಿ, ಆರೋಗ್ಯವಾಗಿರುತ್ತೆ, ಮೇಯ್ಕೊಂಡು ಬಂದಿರುತ್ತೆ, ಸಂಜೆ ಬಂದು ನೋಡ್ರೆ ಇದಕ್ಕಿದ್ದಂಗೆ ಸಾವನ್ನಪ್ಪಿರೋ ಕುರಿ ಬೇಕಾದ್ರೂ ನೋಡಬಹುದು ಅವರು ಕುರಿಗಾರರು. ಅಥವಾ ಕೆಲವು ಸರಿ ಏನಾಗುತ್ತೆ, ಮೇಯ್ತಾ ಇರುತ್ತೆ ಹೊಲದಲ್ಲಿ ಹಿಂಡಲ್ ಜೊತೆಗೆ, ಇದಕ್ಕಿದ್ದಂಗೆ ಹೊಟ್ಟೆ ಒಬ್ಬರು ಬಂದ್ಬಿಡುತ್ತೆ, ಬಿದ್ದು ಒದ್ದಾಡುತ್ತೆ, ಅವ್ರು ತಗೊಂಡು ಬಂದು ಡಾಕ್ಟರ್ ಕರ್ಸನ ಅಥವಾ ಚಿಕಿತ್ಸೆ ಕೊಡಿಸನಾದ ಮುಂಚೆನೆ ಸಾವನ್ನು ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರಮುಖ ಲಕ್ಷಣಗಳು ಏನಂದ್ರೆ ಕೊನೆ ಹಂತದಲ್ಲಿ ಸಾಯುವಾಗ ಕಾಲನ್ನ ಚಿಮ್ಮಿ ಚಿಮ್ಮಿ ಒದ್ದಾಡಿ ಸಾಯ್ತಾ ಇರುತ್ತೆ. ಒಂದು ಕರುಳುಗಳಲ್ಲಿ ಕಣ್ಣಿನ ಗುಡ್ಡೆನಲ್ಲಿ ಈ ಕಣ್ಣಿನ ಐಬಾಲ್ಸ್ ಅಂತಾರೆ, ಅದು ರೊಟೇಷನ್ ಮಾಡ್ತಾ ಇರುತ್ತೆ, ಅದು ಒಂದು ಪ್ರಮುಖ ಲಕ್ಷಣ. ಹಾಗೆ ಒಂದು ಮುಖ ಮಾಡಿಕೊಂಡು ಒಮ್ಮುಖವಾಗಿ ರೊಟೇಷನ್ ತಿರುಗ್ತಾ ಇರುತ್ತೆ, ಅದು ಒಂದು ಪ್ರಮುಖ ಲಕ್ಷಣ. ಸಾಕಷ್ಟು ಕುರಿಗಾರರಿಗೆ ಗೊತ್ತಿದೆ ಈ ಲಕ್ಷಣಗಳು. ಅದು ಆಗಬಾರ್ದು ಅಂದ್ರೆ ಮುಂಜಾಗ್ರತವಾಗಿ ಮೊದಲ ಒಂದು ಮಳೆ ಅಥವಾ 2 ಮಳೆ ಅಥವಾ ಜೋರು ಮಳೆ ಬಂತು ಅಂದ ತಕ್ಷಣ ಚಿಗುರು ಬರೋದಕ್ಕೆ ಮುಂಚೆ ಅದಕ್ಕೆ ಲಸಿಕೆಯನ್ನು ಹಾಕಿಸ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟ್. ಒಮ್ಮೆ ಲಸಿಕೆ ಹಾಕಿಸಿದ ತಕ್ಷಣ ಕಂಟ್ರೋಲ್ ಬರುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಇನ್ನೊಂದು ಗಳಲೆಬೇನೆ, ಇದು ಸಹ ಏನಂದ್ರೆ ಕುರಿಗಳಲ್ಲಿ ಯೂಶಲಿ ಸೋನೆ ಇಟ್ಕೊಂಡಾಗ ಜೂನ್ ಜುಲೈ ತಿಂಗಳಲ್ಲಿ ಇದು ಹೆಚ್ಚು ಕಂಡು ಬರುತ್ತೆ. ಇದು ಸೋನೆ ಬಂದು ತುಂಬಾ ತೇವಾಂಶ ಕಡಿಮೆ ಇದ್ದಾಗ ಅಥವಾ ಕುರಿಗಳನ್ನ ಹಿಂಡಲ್ಲಿ ಹಿಂಡಲ್ಲಿ ದೂರ ದೂರಿಗೆ ಹೊಡ್ಕೊಂಡು ಹೋದಾಗ ಸ್ಟ್ರೆಸ್ ಆದಾಗ ಇದು ಹೆಚ್ಚಿಗೆ ಕಂಡು ಬರುತ್ತೆ. ಗಳಲೆಬೇನೆಗೆ ಲಸಿಕೆ ಇದೆ, ನಾವು ಲಸಿಕೆಯನ್ನು ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಹಾಕ್ತಿವಿ, ಕರುಳುಬೇನೆಗೆ ಮೇ ತಿಂಗಳಲ್ಲಿ, ಇದಕ್ಕೆ ಜೂನ್ ತಿಂಗಳಲ್ಲಿ ಈ ಲಸಿಕೆಯನ್ನು ಹಾಕ್ತಿವಿ. ಜೊತೆಗೆ ಇದೇ ಟೈಮಲ್ಲಿ ಇನ್ನೊಂದು PPR ಅಂತ ಕಾಯಿಲೆ ಇದೆಯಲ್ಲ, ಅದು ಮತ್ತು ಈ ಗಳಲೆಬೇನೆಗೆ ಎರಡಕ್ಕೂ ಒಂದಕ್ಕೊಂದು ಲಿಂಕ್ ಇದೆ, ಒಂದು ನೋಡ್ಲಿಕ್ಕೆ ಒಂದೇ ತರ ಕಾಣುತ್ತೆ ಲಕ್ಷಣಗಳು. ಈ PPR ಕಾಯಿಲೆ ಅಂದ್ರೆ ಕೆಮ್ಮುತ್ತೆ, ಒಂದು ರೀತಿ ಆಳವಾದ ನಿಮೋನಿಯಾ ಇರುತ್ತೆ, ಒಳಗಡೆಯಿಂದ ಕೆಮ್ತಾ ಇರುತ್ತೆ, ನಿಮ್ಮ ತುಂಬಾ ಸುಸ್ತಿರುತ್ತೆ. ಬಟ್ ಇದರಲ್ಲಿ ಈ ಗಳಲೆಬೇನೆಯಲ್ಲಿ ಮೂಗ ಸುಂಬಳ ಜೋರ ಜಾಸ್ತಿ ಸುಂಬಳ ಸುರಿಸ್ತಾ ಇರುತ್ತೆ, ಕೆಲವೊಂದ್ಸರಿ ಸಡನ್ ಡೆತ್ ಆಗುತ್ತೆ ಅದರಲ್ಲಿ ಗಳಲೆಬೇನೆಯಲ್ಲಿ, ಪರ್ ಅಕ್ಯೂಟ್ ಕೇಸ್ ಅಂತ ಹೇಳ್ತೀವಿ, ಅದರಲ್ಲಿ ಇಮಿಡಿಯೇಟ್ ಡೆತ್ ಆಗುತ್ತೆ. ಒಂದೆರಡು ಮೂರು ಹಿಂಡಲ್ಲಿ ಎರಡು ಮೂರು ಕುರಿ ಸತ್ತೋಗ ಚಾನ್ಸಸ್ ಇರುತ್ತಂತ ಟೈಮಲ್ಲಿ ಸತ್ತ ತಕ್ಷಣ ಅದಕ್ಕೆ ಮುಂಜಾಗ್ರತೆಯಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಲಸಿಕೆ ಹಾಕ್ಸೋದು ಬಹಳ ಇಂಪಾರ್ಟೆಂಟ್ ಮುಂಜಾಗ್ರತೆಯಾಗಿ. ಮತ್ತೆ ಇನ್ನೊಂದು ಪಿಪಿಆರ್ ಅಲ್ಲಿ ಅಂದ್ರೆ ಬೇದಿ ತುಂಬಾ ವಾಸನೆ ಇರುತ್ತೆ, ತುಂಬಾ ತೆಳು ಉಚ್ಚುತ್ತೆ, ಮರಿಗಳು ಸಾವನ್ನಪ್ಪುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ವರ್ಷಕ್ಕೆ ಎರಡು ಬಾರಿ ನಾವು ದೊಡ್ಡ ಕುರಿಗೆ ಒಮ್ಮೆ ಹಾಕ್ತಿವಿ, ಬಟ್ ಮರಿಗಳಿಗೆ ತಪ್ಪದೆ ಮರಿ ಹುಟ್ಟಿದ ಮೂರು ತಿಂಗಳಿಗೆ ವ್ಯಾಕ್ಸಿನ್ ಅನ್ನು ಮಾಡೇ ಮಾಡ್ತೀವಿ, ಮರಿಗಳಿಗೆ ಮಾಡ್ಲೇಬೇಕು ಕಂಪಲ್ಸರಿ. ಸರ್, ಇನ್ನು ಹಸು ಅಥವಾ ಎಮ್ಮೆಗಳಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂದ್ರೆ ಹಸುಗಳಲ್ಲಿ ಸಾಮಾನ್ಯವಾಗಿ ಗಳಲ್ಲಿ ರೋಗ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇಲ್ಲ, ಕಾಣಿಸ್ಕೊಂಡ್ರೂ ಯಾವ್ದೋ ಒಂದು ಎಪಿಕ್ ರೀಜನ್ ಯಾವ್ದೋ ಒಂದು ಲೋಕಲ್ ರೀಜನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ತಕ್ಷಣ ನಾವು ಅದಕ್ಕೆ ಎಂಡೆಮಿಕ್ ಏರಿಯಾ ಅಂತ ಹೇಳ್ತೀವಿ. ಆ ಏರಿಯಾ ಸುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಕ್ಕೂ ನಾವು ಲಸಿಕೆಯನ್ನು ಹಾಕ್ತೀವಿ. ಪ್ರಮುಖವಾಗಿ ಗಳಲ್ಲಿ ರೋಗದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲೂ ಅಷ್ಟೇ ಒಂದು ಊರಲ್ಲಿ ಆದ್ರೆ ಒಂದೆರಡಕ್ಕೆ ಆಗುತ್ತೆ ಅಟ್ಯಾಕ್ ಆದ್ರೆ ಸಡನ್ ಆಗಿ. ಏನಾಗುತ್ತೆ ಅಂದ್ರೆ ಜ್ವರ ಬಂದಿರುತ್ತೆ, ಮೂವಿನಲ್ಲಿ ಸುಮ್ಮಳ ಸುರಿಸ್ತಾ ಇರುತ್ತೆ, ಜೊತೆಗೆ ಗದ್ದದ ಭಾಗದಲ್ಲಿ ಹೂತ ಬರುತ್ತೆ, ಕುತ್ತಿಗೆ ಕೆಳಭಾಗದಲ್ಲಿ ಹೂತ ಬರುತ್ತೆ. ತುಂಬಾ ಪರ್ಕ್ಯೂಟ್ ಕೇಸ್ ಅದು. ಬೆಳಿಗ್ಗೆ ಕಾಣಿಸಿಕೊಂಡು ಸಂಜೆ ಹೊತ್ತಿಗೆ ಡೆತ್ತೆ ಆಗ್ಬಹುದು, ಅಥವಾ ಕೆಲಸರಿ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗಿ ನ್ಯಾಲಿಗೆಯನ್ನು ಹೊರಚಾಚಿ ಉಸಿರಾಡ್ತಾ ಇರುತ್ತೆ. ಸೊ ಅದಕ್ಕೆ ತಕ್ಷಣ ವೈದ್ಯರ ಕರೆಸಿ ತಕ್ಷಣ ಚಿಕಿತ್ಸೆ ಕೊಟ್ಟರೆ ಖಂಡಿತ ರಿಕವರಿ ಆಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಅವ್ರೇನ ಕೆಲಸ ಬಿಜಿ ಅಂತ ಸಂಜೆ ಕರೆಸೋಣ ಡಾಕ್ಟರ್ ಅಂತ ಹೋದ್ರೆ ಬದುಕೋದು ಕಷ್ಟ ಆಗುತ್ತೆ. ಇಮಿಡಿಯೇಟ್ ಚಿಕಿತ್ಸೆನ ಕೊಡಿಸಬೇಕು, ರಿಕವರಿ ಆಗುತ್ತೆ ಗಳಲ್ಲಿ ರೋಗದಲ್ಲಿ. ಮಳೆಗಾಲದಲ್ಲಿ ಹೆಚ್ಚೇ ಕಾಣಿಸ್ಕೊಳ್ಳೋದು ಇನ್ನೊಂದ್ರೆ ಕೆಚ್ಚಲು ಬಾವು. ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಕೊಟ್ಟಿಗೆನಲ್ಲಿ ನೆಲ ತೇವಾಂಶ ಹಾಗೆ ಉಳಿಯುತ್ತೆ, ಅಥವಾ ಕೊಟ್ಟಿಗೆ ಸೋರ್ತ ಮಳೆ ಬಂದು ಸೋರ್ತಾ ಇದ್ರೆ ನೀರು ಹಾಗೆ ಉಳಿಯುತ್ತೆ. ಇಂಥ ಟೈಮಲ್ಲಿ ಮಳೆ ತೊಟ್ಟುಗಳ ಮೂಲಕ ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ಎಂಟ್ರಿ ಆಗ್ತಕ್ಕಂಥದ್ದು ಬಹಳ ಈಸಿ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಕೆಚ್ಚಲು ಬಾವು ಸಹ ಹಸುಗಳಲ್ಲಿ ಕಂಡು ಬರ್ತಕ್ಕ ಪ್ರಮುಖ ಒಂದು ಪ್ರಾಬ್ಲಮ್. ಮೊದಲೇ ಹೇಳಿದಂಗೆ ಕೆಚ್ಚಲು ಬಾವಲ್ಲಿ ಆಕ್ಚುಲಿ ಅನಿಮಲ್ಸ್ಗೆ ಸಾವು ನೋವು ಆಗದೇ ಇಲ್ಲ, ಬಟ್ ಆರ್ಥಿಕವಾಗಿ ರೈತ ಬಂದವರಿಗೆ ಭಾರಿ ನಷ್ಟ ಆಗುತ್ತೆ. ಒಂದ್ಸಲ ಕೆಚ್ಚಲು ಬಾವು ಬಂದು ಅದು ರಿಕವರಿ ಆದರೂ ಸಹ ಪೂರ್ತಿ ಹಾಲು ಬರೋದಿಲ್ಲ ಆ ಮನೆಯಲ್ಲಿ. ಏನೋ ತಕ್ಷಣ ಟ್ರೀಟ್ಮೆಂಟ್ ಕೊಡಿಸಿ ಅಡ್ಡರ್ಗೆ ಏನೇ ತೊಂದರೆ ಆಗಿಲ್ಲ ಅಂದ್ರೆ ಬರ್ತದೆ. ಸ್ವಲ್ಪ ಪಾರ್ಟ್ ಆಫ್ ದಿ ಅಡ್ಡರ್ ಇನ್ಫೆಕ್ಷನ್ ಆಗಿದ್ರೂ ಸಹ ರಿಕವರಿ ಆಗಿಲ್ಲ ಅಂದ್ರೆ ಸಹ ಅಷ್ಟು ಪ್ರಮಾಣದ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಅದರಿಂದ ಆರ್ಥಿಕವಾಗಿ ಬಹಳ ನಷ್ಟ ಆಗುತ್ತೆ. ಇನ್ನೊಂದು ಅದರಲ್ಲೂ ಸಹ ಎರಡು ಮೂರು ಅಂತ ಇರುತ್ತೆ, ಪರ್ ಅಕ್ಯೂಟ್ ಅಕ್ಯೂಟ್ ಕ್ರಾನಿಕ್ ಅಂತ. ಇಲ್ಲಿ ಪ್ರಮುಖವಾಗಿ ಲಕ್ಷಣಗಳು ಪ್ರಾಬ್ಲಮ್ ಕೆಚ್ಚಲು ಬಾವಲ್ಲಿ. ಈ ಕ್ರಾನಿಕ್ ಕೇಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ರೈತರಿಗೆ ಗೊತ್ತಾಗಬೇಕು. ಈಗ ಹಾಲು ಕರೀತಾರೆ ಬೆಳಿಗ್ಗೆ ಎದ್ದು, ಕರೆದ ತಕ್ಷಣ ಹಾಲು ಸ್ವಲ್ಪ ನೀರಾಗಿದೆ ಮಾಮೂಲಿಗಿಂತ ಅಂದ್ರೆ ಅದು ಕೆಚ್ಚಲು ಬಾವು ಸ್ಟಾರ್ಟ್ ಆಗೋ ಲಕ್ಷಣ. ಕೆಲಸರಿಗೆ ಕೆಚ್ಚಲಲ್ಲಿ ಏನಿಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಡೈಲಿ ಹಾಲು ಕೊಡ್ತಾ ಇರುತ್ತೆ. ಅವತ್ತು ಯಾವ್ದಾದ್ರು ಒಂದು ಮಲೆ ತೊಟ್ಟಿಗೆ ಕಾಲು ಕೈ ಹಾಕಿದ ತಕ್ಷಣ ಅದು ಒದಿಯುತ್ತೆ ಅಂತಂದ್ರೆ ಅದು ಕೆಚ್ಚಲು ಬಾವು ಪ್ರಾರಂಭದ ಲಕ್ಷಣ. ಹಾಗೆ ಹಾಲನ್ನ ತಗೊಂಡು ಕಾಯಿಸಿದಾಗ ಅದು ಹೊಡೆದ್ರೆ ಅದು ಸಹ ಕೆಚ್ಚಲು ಬಾವು ಪ್ರಾರಂಭದ ಲಕ್ಷಣ. ಖಂಡಿತ ಬರುತ್ತೆ, ಸಂಜೆ ಹೊತ್ತಿಗೆ ಕೆಚ್ಚಲು ಬಾವು ಒಂದೇ ಬರುತ್ತೆ, ಬಟ್ ಇವ್ರು ಆ ಹಂತದಲ್ಲಿ ಅದನ್ನ ನೋಡ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟ್. ಆ ಹಂತದಲ್ಲೇ ನೋಡ್ಕೊಂಡು ಚಿಕಿತ್ಸೆ ಕೊಡಿಸ್ಬಿಟ್ರೆ 100% ರಿಕವರಿ ಆಗುತ್ತೆ, ಅದರಲ್ಲಿ ಇದೇನು ತೊಂದರೆ ಅನುಮಾನನೇ ಇಲ್ಲ. ಇನ್ನು ಕೆಲವು ಸಾರಿ ನಿನ್ನೆ ಹಾಲು ಕರೆದ್ರೆ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಎದ್ದ ಹಾಲು ಕರೆದ್ರೆ ಮೊಸರು ಮೊಸರು ಬರ್ತಾ ಇರುತ್ತೆ, ಕೆಚ್ಚಲು ಮುಟ್ಟಿದ ತಕ್ಷಣ ತುಂಬಾ ನೋವಿರುತ್ತೆ, ಕಾಲೆತ್ತುತ್ತೆ, ಆಮೇಲೆ ಗಟ್ಟಿ ಆಗಿರುತ್ತೆ, ಕಲ್ತರ ಆಗಿರುತ್ತೆ, ಆತರ ಅದು ಪರ್ಕ್ಯೂಟ್ ಅಂತ. ಅದರಲ್ಲಿ ರಿಕವರಿ ಚಾನ್ಸಸ್ ತುಂಬಾ ಕಡಿಮೆ. ಬಟ್ ಒಂದೇನಂದ್ರೆ ಕೆಚ್ಚಲಲ್ಲಿ 4 ಚೇಂಬರ್ ಇರುತ್ತೆ, ಯಾವುದೇ ಒಂದು ಮಲೆ ತೊಟ್ಟಿ ಇನ್ಫೆಕ್ಷನ್ ಆದ್ರೆ ಆ ಮಲೆ ತೊಟ್ಟಿನ ಹಾಲು ಮಾತ್ರ ಕೆಟ್ಟೋಗಿರುತ್ತೆ, ಉಳಿದ 3 ಮಲೆ ತೊಟ್ಟಿನ ಹಾಲು ಕೆಟ್ಟೋಗಿರಲ್ಲ. ಅದನ್ನ ಹಾಲು ಕರೆದು ಬಳಸ್ಕೋಬಹುದು, ಅದೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ಆ ಕೆಚ್ಚಲಿನ ಹಾಲಿಂದ ಮಾತ್ರ ಬಳಸ್ಕೋಬಾರದು. ಆಗ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಪಶುವೈದ್ಯರ ಕರೆಸಿ ಚಿಕಿತ್ಸೆ ಕೊಡಿಸ್ಬೇಕು, ಅದು ಇಂಪಾರ್ಟೆಂಟ್. ಅಂದ್ರೆ ಲೇಟ್ ಮಾಡಂಗಿಲ್ಲ, ಯಾವುದೇ ಕೆಚ್ಚಲು ಬಾವಿಗೆ ಅದು ನೋಡ್ಲಿಕ್ಕೆ ರೈತರಿಗೆ ಅದು ಸಾಮಾನ್ಯ ಕಾಣುತ್ತೆ, ಬಟ್ ಅದರಿಂದ ಆಗ್ತಕ್ಕಂತ ಆರ್ಥಿಕ ನಷ್ಟ ಬಹಳ. ಸೊ ಅದು ಬಹಳ ಇಂಪಾರ್ಟೆಂಟ್, ಎಸ್ಪೆಷಲಿ HF ಹಸುಗಳಲ್ಲಿ ಕೆಚ್ಚಲು ಬಾವು ಜಾಸ್ತಿ, ಇವನ್ ಜರ್ಸಿ ಹಸುಗಳಲ್ಲಿ ಕಂಡು ಬರುತ್ತೆ. ನಮ್ಮ ನಾಟಿ ಹಸುಗಳಲ್ಲಿ ಸ್ವಲ್ಪ ಕಡಿಮೆ, ಎಮ್ಮೆ ಮತ್ತು ನಾಟಿ ಹಸುಗಳಲ್ಲಿ ಬರುತ್ತೆ, ಬಟ್ ಪ್ರಮಾಣ ಕಡಿಮೆ, ಇನ್ಸಿಡೆನ್ಸ್ ಕಡಿಮೆ. ಬಟ್ HF ಹಸುಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತೆ, ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುಗಳಲ್ಲಿ ಇದು ಹೆಚ್ಚಿಗೆ ಕಂಡು ಬರುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಕೆಚ್ಚಲು ಬಾವಿದ್ದಾಗ ಮೇವು ಬಿಡಲಿಲ್ಲ ಅಂತ ಗೊತ್ತಾಗಲ್ಲ, ಅದರ ಲಕ್ಷಣ ಆಗಲ್ಲ. ಇಲ್ಲಿ ಪ್ರಮುಖ ಕೆಚ್ಚಲು ಇಂತಲ್ಲೇ ನೋಡ್ಕೋಬೇಕು ಲಕ್ಷಣಗಳನ್ನ. ತಕ್ಷಣ ಚಿಕಿತ್ಸೆ ಕೊಡೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಸಂಜೆ ಬರ್ತಾರೆ ಡಾಕ್ಟರ್ ಅಂದ್ರೆ ಬೆಳಗಿಂದ ಅವ್ರು ಸುಮ್ಮನೆ ಇದ್ರೆ ಆಗಲ್ಲ, ಟ್ರೀಟ್ಮೆಂಟ್ ಮಾಡಬೇಕು. ಅವ್ರು ಮುಂಜಾಗ್ರತೆಗೆ ಏನ್ ತಗೋಬಹುದು ಅಂದ್ರೆ ಲೋಳೆ ಸರ ಅಂತ ಒಂದು ಇದು ಬರುತ್ತೆ, ಅದನ್ನ ಮತ್ತು ಅರಿಶಿನವನ್ನ ಮಿಕ್ಸ್ ಮಾಡಿ ಕೆಚ್ಚಲು ಸುತ್ತ ಹಚ್ಚಬಹುದು. ಒಂದು ತಣ್ಣೀರ್ ಹೊಡಿತಕ್ಕಂಥದ್ದು, ತಣ್ಣೀರ್ ಚಿಮ್ಸೋದ್ರಿಂದ ಏನಾಗುತ್ತೆ, ಬ್ಯಾಕ್ಟೀರಿಯಾ ಗ್ರೋತ್ ಒಳಗಡೆ ಆಗ್ತಾ ಇರಲ್ಲ, ಕಂಟ್ರೋಲ್ ಬರುತ್ತೆ, ಅವಾಗ ಅದು ಸಿವಿಯರಿಟಿ ಆಗೋದು ಕಡಿಮೆ ಆಗುತ್ತೆ. ಡಾಕ್ಟರ್ ಬರೋವರೆಗೆ ಆ ಕೆಲಸವನ್ನು ಮಾಡಬಹುದು. ಆಮೇಲೆ ಒದ್ದೆ ಬಟ್ಟೆಯನ್ನು ಹಾಕ್ತಕ್ಕಂಥದ್ದು ಇದು ಮಾಡಬೇಕು. ಆಮೇಲೆ ಎಷ್ಟು ಸಾಧ್ಯ ಅಷ್ಟು ಫ್ರೀಕ್ವೆಂಟ್ ಆಗಿ ಹಾಲು ಕರೆದು ಹೊರಗೆ ಚೆಲ್ತಾ ಇರಬೇಕು. ಹಾಲಿನ ಪ್ರಮಾಣ ಜಾಸ್ತಿ ಇದ್ದಷ್ಟು ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಅದರಿಂದ ಅದು ಒಂದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಅಂದ್ರೆ ಈಗ ಹಸು ಎಮ್ಮೆಗಳಲ್ಲಿ ಮಾರಣಾಂತಿಕವಾಗಿ ಬರುವಂತಹ ಅದು ಬಹಳ ಇಂಪಾರ್ಟೆಂಟ್. ಈ ಸದ್ಯದಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ ಇರತಕ್ಕಂಥದ್ದು ಹಸುಗಳಲ್ಲಿ ಅಂದ್ರೆ ಒಂದು ತೈಲೇರಿಯಾ ಅಂತ ಒಂದು ಕಾಯಿಲೆ ಬರ್ತಾ ಇದೆ, ತೈಲೇರಿತ ಇದು ಬಹಳ ಇಂಪಾರ್ಟೆಂಟ್. ಇದು ಉಣ್ಣೆ ಕಚ್ಚೋದ್ರ ಮೂಲಕ ಹರಡುತ್ತೆ, ಇದು ಸಹ ಮಳೆಗಾಲದಲ್ಲೇ ಜಾಸ್ತಿ. ಮಳೆಗಾಲದಲ್ಲಿ ಉಣ್ಣೆಗಳ ಪ್ರಮಾಣ ಜಾಸ್ತಿ ಆಗಿರುತ್ತೆ, ಉಣ್ಣೆ ಅಟ್ಯಾಕ್ ಆಗೋದು ಜಾಸ್ತಿ ಆಗುತ್ತೆ ಹಸುಗಳಿಗೆ, ಆ ಮೂಲಕ ಉಣ್ಣೆ ಕಚ್ಚೋದ್ರ ಮೂಲಕ ಬರ್ತಕ್ಕಂಥ ಕಾಯಿಲೆ. ಇದು ಅಷ್ಟೇ, ಸಾಮಾನ್ಯವಾಗಿ ಈ ತೈಲೇರಿಯಾ ಜೀವಿ ಏಣುಜೀವಿ ಸ್ವಲ್ಪ ಪ್ರಮಾಣದಲ್ಲಿ ಸಣ್ಣ ಪ್ರಮಾಣದಲ್ಲಿ ಹಸುನಲ್ಲಿ ಇರುತ್ತೆ ಮೊದಲೇ, ಯಾವಾಗ ಒಂದು ಉಣ್ಣೆ ಕಚ್ಚಿಬಿಟ್ಟು ಅದು ಬಂದ್ಬಿಟ್ಟಿರುತ್ತೆ. ಬಟ್ ಅದರದ್ದು ಲಕ್ಷಣ ಕಾಣಿಸ್ಕೊಳ್ಳೋದು ಯಾವಾಗ ಅಂದ್ರೆ, ಅದು ಬಹಳ ಇಂಪಾರ್ಟೆಂಟ್, ಯಾವಾಗ ಕಾಣಿಸ್ಕೊತಿದ್ರೆ ಕರು ಹಾಕಿದ 15 ದಿನದಲ್ಲಿ ಕಾಣಿಸ್ಕೊಳ್ತೀವಿ. ತುಂಬಾ ಗರ್ಭದಲ್ಲಿ ಇರುತ್ತೆ ಕ್ರಿಮಿಗಳು, ಬಟ್ ಇದು ಅನಿಮಲ್ ಹೆಲ್ತಿ ಆಗಿರುತ್ತೆ ಕಾಣಲ್ಲ, ಕರು ಹಾಕಿದ 15 ದಿನಕ್ಕೆ ಕಾಣಿಸ್ಕೊಡುತ್ತೆ. ಇಲ್ಲಿ ಮೇವು ತಿಂತಾ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಜ್ವರ ಇರುತ್ತೆ, ಕೆಲಸ ಜ್ವರ ಇರೋದೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಹಾಗಾಗಿ ಅವ್ರಿಗೆ ಏನು ಕಾಣಿಸ್ತಾ ಇರಲ್ಲ. ಸ್ಟಾರ್ಟಿಂಗ್ 1 ವೀಕ್ 15 ಡೇಸ್ 8 ಲೀಟರ್ 10 ಲೀಟರ್ ಹಾಕೊಳ್ಳೋ ಹಸು, ಸಡನ್ ಆಗಿ 3-4 ದಿನ ಒಂದ್ ವಾರ ಕಳೆದು ಅಥವಾ 15 ದಿನ ಕಳೆದು ಬಿಟ್ಟು ಏಕ 3 ಲೀಟರ್ಗೆ 4 ಲೀಟರ್ ಡೌನ್ ಆಗುತ್ತೆ. ಅಲ್ಲಿ ಪೂರ್ತಿ ನಿಂತೋಗಲ್ಲ, 10-6 ಲೀಟರ್ 4 ಲೀಟರ್ ಇಳಿತಾ ಹೋಗುತ್ತೆ. ಅದು ಮತ್ತೆ ಅನಿಮಲ್ ನೋಡ್ಲಿಕ್ಕೆ ಹೆಲ್ತಿಯಾಗಿ ಕಾಣುತ್ತೆ, ಮೇವು ತಿಂತಾ ಇರುತ್ತೆ, ಬಟ್ ಹಾಲು ಮಾತ್ರ ಡೌನ್ ಆಗುತ್ತೆ. ಇದು ಒಂದು ಲಕ್ಷಣ ಈ ತೈಲೇರಿಯಾ ಕಾಯಿಲೆ ಪ್ರಮುಖವಾಗಿ. ಎರಡನೇದು ಏನಾಗುತ್ತೆ ಅಂದ್ರೆ, ಈ ಬಾಯಿಯಿಂದ ನೀರಿನಂಗೆ ಜ್ವಲ್ ಸುರಿಸ್ತಾ ಇರುತ್ತೆ. ಈ ಇದ್ರಲ್ಲಿ ಏನಾಗುತ್ತೆ, ಈ ಕ್ರಿಮಿಗಳು ರಕ್ತದಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಅಂಶವನ್ನು ತಿಂದು ಬಿಟ್ಟು ಸಂಖ್ಯೆ ಜಾಸ್ತಿ ಆದಂಗೆ ರಕ್ತ ನೀರಾಗ್ತಾ ಹೋಗುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಹೋಗುತ್ತೆ, ಅನಿಮಿ ಆದ ತಕ್ಷಣ ಬಾಯಲ್ಲಿ ಜ್ವಲ್ ಸುರಿಸಕ್ ಶುರು ಮಾಡುತ್ತೆ. ಅದು ಒಂದು ಲಕ್ಷಣ. ಆಮೇಲೆ ಕಣ್ಣನ್ನ ತೆಗೆದು ನೋಡ್ರೆ, ಕಣ್ಣಿನ ಇದರಲ್ಲಿ ಕಣ್ಣು ಬಿಳುಪಾಗಿರುತ್ತೆ. ಮೂರನೇದ್ರಿಂದ ಏನಂದ್ರೆ, ಚಪ್ಪೆಯ ಮುಂಭಾಗದಾಗಿರ್ತಕ್ಕಂಥ ಹದಗಡ್ಲೆ ಅಂತೀವಿ, ಲಿಂಪ್ ನೋಡ್ಸ್ ಅಂತೀವಿ, ಆ ಲಿಂಪ್ ನೋಡ್ಸ್ ಊತ ಬಂದಿರುತ್ತೆ. ಅದು ಕಂಡು ರೈತ ಬಂದ್ರಿಗೆ ಗೊತ್ತಲ್ಲ, ಬಟ್ ರೈತ ಬಂದ್ರಿಗೆ ಇನ್ನೊಂದು ಕಾಣುತ್ತೆ, ಜುಗುಲಾರ್ ವೇನ್ ಅಂತ, ಮೇನ್ ರಕ್ತನಾಳ ಕುತ್ತಿಗೆಯಲ್ಲಿ ಹರಿತಾ ಇರುತ್ತೆ, ಅದು ಒಂದು ಜೋರಾಗಿ ಮಾಮೂಲಿ ಹರಿಬೇಕಾದ ರಕ್ತ. ಬಟ್ ಈ ಕಾಯಿಲೆ ಇದೆ ಗೊತ್ತಾದಾಗ ರಕ್ತನಾಳದಲ್ಲಿ ಜೋರಾಗಿ ಒಂದು ಪ್ಲಾಸ್ಟಿಕ್ ಪೈಪ್ ಅಲ್ಲಿ ನೀರು ಹರಿದ ರೀತಿ ಜೋರಾಗಿ ಹರಿತಾ ಇರುತ್ತೆ, ಅದು ಒಂದು ಎದ್ದು ಕಾಣುತ್ತೆ ಅವ್ರಿಗೆ ಗೊತ್ತಾಗಬಹುದು. ಅದು ಅದ ತಕ್ಷಣ ಡಾಕ್ಟರ್ ತೋರಿಸ್ಬೇಕು. ಒಂದು ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಅನಿಮಿ ಆದ್ಮೇಲೆ ಬಾಯಿಗೆ ಜ್ವಲಿಸ ಶುರು ಮಾಡುತ್ತೆ, ತುಂಬಾ ಜ್ವರ 105-106 ಡಿಗ್ರಿ ಜ್ವರ ಇರುತ್ತೆ. ಅನಿಮಲ್ ನೋಡ್ಲಿ ಸುಸ್ತು ಕಾಣಲ್ಲ, ಹೆಲ್ತಿಯಾಗಿ ಕಾಣುತ್ತೆ, ಮೈ ಮುಟ್ಟು ನೋಡಿ ತುಂಬಾ ಬಿಸಿ ಇರುತ್ತೆ, ಅದು ಒಂದು ತೈಲೇರ ಲಕ್ಷಣ. ಆಮೇಲೆ ಸರಿಯಾದ ರೀತಿ ಚಿಕಿತ್ಸೆ ಕೊಡಿಸ್ತೇ ಇದ್ರೆ ಕೊನೆ ಹಂತದಲ್ಲಿ ಜಾಂಡಿಸಿ ತಿರ್ಕೊಳ್ಳುತ್ತೆ. ಒಂದ್ಸರಿ ಜಾಂಡಿಸಿ ತಿರ್ಕೊಂಡ ಮೇಲೆ ರಿಕವರಿ ಭಾರಿ ಕಷ್ಟ. ಆಮೇಲೆ ಇದು ಸ್ವಲ್ಪ ಟ್ರೀಟ್ಮೆಂಟ್ ಸ್ವಲ್ಪ ಕಾಸ್ಟ್ಲಿ ಇದೆ, ಇದಕ್ಕೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್. ಅದು ರಿಕವರಿ ಆಗುತ್ತೆ ಇಮಿಡಿಯೇಟ್ ಆಗಿ ಗೊತ್ತು, ಟ್ರೀಟ್ಮೆಂಟ್ ಮಾಡಿ ಬಿಟಲೆಕ್ಸ್ ಅಂತ ಇಂಜೆಕ್ಷನ್ ಬರುತ್ತೆ, ಬಿಪಾರೋಕ್ವಿನೋನ್ ಅಂತ ಕಂಟೆಂಟ್, ಆ ಇಂಜೆಕ್ಷನ್ ಹಾಕಿದ್ರೆ ಅನಿಮಲ್ ರಿಕವರಿ ಆಗುತ್ತೆ, ಸಪೋರ್ಟ್ ಟ್ರೀಟ್ಮೆಂಟ್ ಮಾಡಿಸಬೇಕಾಗುತ್ತೆ. ಡಯಾಗ್ನೋಸಿಸ್ ಬಹಳ ಇಂಪಾರ್ಟೆಂಟ್, ಇಮಿಡಿಯೇಟ್ ಆಗಿ ಗೊತ್ತಾಗಬೇಕು ರೈತ ಬಂದವರಿಗೆ. ಇತ್ತೀಚೆಗೆ ಇನ್ನೊಂದು ಕಾಣಿಸ್ಕೊಳ್ತಾ ಇದೆ, ಇದೊಂದು ವೈರಲ್ ಫೀವರ್. ಏನಂದ್ರೆ ಹಸು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಇದಕ್ಕಿದ್ದಂಗೆ ಹಾಲು ಕಡಿಮೆ ಆಗುತ್ತೆ, ಹಸುವಿನ ಭುಜದ ಮೇಲೆ ಇರ್ತಕ್ಕಂಥ ಕೂದಲುಗಳೆಲ್ಲ ನಿಮ್ರಿಕೊಳ್ಳುತ್ತೆ. ನಿಮೋನಿಯಾ ಕೇಸ್ ಇದು, ಇನ್ಫೆಕ್ಷನ್ ಬೋವೈನ್ ಪ್ಲೂರೋ ನಿಮೋನಿಯಾ ಅಂತ. ಇದು ಒಂದು ವೈರಲ್ ಇನ್ಫೆಕ್ಷನ್, ಇದು ಥ್ರೋ ಔಟ್ ದ ಇಯರ್ ಯಾವ ಟೈಮ್ ಬೇಕಾದ್ರೂ ಇರುತ್ತೆ, ಇದೇ ಟೈಮ್ ಅಂತ ಇಲ್ಲ, ವೈರಲ್ ಇನ್ಫೆಕ್ಷನ್ ಇದು. ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಇದು ಒಂದು ಜೀರ್ಣಾಂಗವ್ಯೂಹಕ್ಕೆ ಎಫೆಕ್ಟ್ ಆಗುತ್ತೆ, ಹಾಗಾಗಿ ಸಗಣಿಯನ್ನ ಒಂದ್ ರೀತಿ ಹಂಟಂಟು ಸಗಣಿ ಅಥವಾ ಕುರಿ ಪಿಸಿಗೆ ತರ ಹಾಕ್ತಾ ಇರುತ್ತೆ. ಇದು ಪ್ರಮುಖವಾಗಿ ದನಗಳಲ್ಲಿ ಜಾಸ್ತಿ ಇನ್ಫೆಕ್ಷನ್ ಬೋವೈನ್ ಪ್ಲೂರೋ ನಿಮೋನಿಯಾ ಅಂತ. ಸೊ ಇದಕ್ಕೂ ಅಷ್ಟೇ, ಇಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನು ಕೊಡಿಸಬೇಕು, ರಿಕವರಿ ಆಗುತ್ತೆ, ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ರಿಕವರಿ ಆಗುತ್ತೆ. ಬಟ್ ಇತ್ತೀಚೆಗೆ ಎತ್ತು ಮತ್ತು ಹಸು ಎಲ್ಲರಲ್ಲೂ ಕಾಣಿಸ್ಕೊಳ್ತಾ ಇದೆ. ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ, ತುಂಬಾ ಲೇಟ್ ಮಾಡ್ತಾ ಟ್ರೀಟ್ಮೆಂಟ್ ಲೇಟ್ ಆಗಿ ಕೊಡಿಸ್ತಾ ಹೋದ್ರೆ ಅನಿಮಲ್ ಡೆಬಿಲಿಟೇಟೆಡ್ ಅಂತ ತುಂಬಾ ವೀಕ್ ಆಗಿ ಸಾವನ್ನಪ್ಪ ಚಾನ್ಸಸ್ ಇರುತ್ತೆ, ಬಹಳ ರೇರ್ ಚಾನ್ಸಸ್. ಬಟ್ ನೆಗ್ಲೆಕ್ಟ್ ಮಾಡಿ ತೋರಿಸ್ತಾ ಇದ್ರೆ ಆ ಕಂಡೀಷನ್ ಅದೊಂದು ಸಮಸ್ಯೆ ಆಗುತ್ತೆ. ಇದು ಹಸುಗಳಲ್ಲಿ. ಆಮೇಲೆ ಇನ್ನೊಂದು, ಎಮ್ಮೆಗಳಲ್ಲಿ ಒಂದು ಕಾಣಿಸ್ಕೊಳ್ತಾ ಇದೆ. ಎಮ್ಮೆಗಳಲ್ಲಿ ಏನಂದ್ರೆ, ಕಣ್ಣು ರೆಡ್ಡಿಶ್ ಆಗ್ತಕ್ಕಂಥದ್ದು, ಆಮೇಲೆ ಮೂಗಲ್ಲಿ ಹೊಕ್ಕು ಸುಂಬಳ ಬರ್ತಕ್ಕಂಥದ್ದು, ಇದು ಬಹಳ ಇಂಪಾರ್ಟೆಂಟ್. ಇದೇನಾಗಿದೆ, ಕೆಟರಲ್ ಬೋವೈನ್ ಕೆಟರಲ್ ಫ್ಯೂರ್ ಅಂತೇಳಿ, ಕಣ್ಣಲ್ಲೆಲ್ಲ ಒಂದ್ ರೀತಿ ಪಿಸರು ಕಟ್ಟತಕ್ಕಂಥದ್ದು, ಆಮೇಲೆ ಮೇವು ಬಿಡ್ತಕ್ಕಂಥದ್ದು, ಮೈ ತುಂಬಾ ಫ್ಯೂರ್ ಇರುತ್ತೆ. ಇದು ಸಹ ಒಂದು, ಇದು ಎಮ್ಮೆಗಳಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಇತ್ತೀಚಿನ ಒಂದು ಕಾಯಿಲೆ. ಇದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಕೊಡಿಸಿ ರಿಕವರಿ ಮಾಡ್ಕೋಬಹುದು, ಇಮಿಡಿಯೇಟ್ ರಿಕವರಿ ಮಾಡಿಸ್ಕೋಬೇಕು. ಕಳೆದ 2 ವರ್ಷದಿಂದ ನಮ್ಗೆ ಸ್ವಲ್ಪ ಮಳೆ ಚೆನ್ನಾಗಾಯ್ತು ಚಿತ್ರದುರ್ಗ ನಮ್ಮ ಜಿಲ್ಲೆಯಲ್ಲಿ. ಹಾಗಾಗಿ ಈ ಮೊದಲು ಇಲ್ದಂತ ಸಮಸ್ಯೆ ಅಂದ್ರೆ ಅದು ಏನೋ ಒಂದು ನೀಲಿ ರೋಗ, ಅದು ಹೆಚ್ಚಾಗಿ ಕಾಣಿಸ್ಕೊಂತ ಸಾಕಷ್ಟು ಕುರಿಗಳಲ್ಲಿ ಖಂಡಿತ ನೋಡಿದ್ವಿ ನಾವು. ಇದ್ರ ಬಗ್ಗೆ ಹೇಳಿ ಸರ್. ಇದು ಯೂಶಲಿ ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ದೊಡ್ಡ ಮಳೆ ಬಂದು ಗುಂಡಿಗಳಲ್ಲಿ ತಗ್ಗು ಪ್ರದೇಶದಲ್ಲಿ ನೀರು ನಿಂತಾಗ ಆ ನೀರಿನಲ್ಲಿ ಸೊಳ್ಳೆ ಈ ಕುಲಿಕಾಡ್ಸ್ ಅಂತ ನೊಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ನೊಣಗಳು ಕಚ್ಚೋದ್ರ ಮೂಲಕ ಬರುತ್ತೆ, ಒಂದು ನೀಲಿನಲ್ಲಿ ಇರತಕ್ಕಂಥ ಕುರಿನ ಕಚ್ಚಿಬಿಟ್ಟು ಅದು ಬಂದು ಈ ಆರೋಗ್ಯವಂತ ಕುರಿ ಕಚ್ಚೋದ್ರ ಮೂಲಕ, ಇದು ಒಂದು ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆ, ಇದು ನೀಲಿನಲ್ಲಿ ಗ್ಲುಟೆಂಗ್ ವೈರಸ್ ಅಂತ, ಇದು ಹರಡುತ್ತೆ. ಹರಡಲಿಕ್ಕೆ ಕುಲಿಕಾಡ್ ಅಂತಕ್ಕಂಥ ಒಂದು ನೊಣ ಕಾರಣ. ಇಲ್ಲಿ ಅದೊಂದು ವೆಕ್ಟರ್ ತರ ವರ್ಕ್ ಮಾಡುತ್ತೆ. ಸಾಮಾನ್ಯವಾಗಿ ಹಿಂಗಾರು ಮಳೆ ದೊಡ್ಡ ಮಳೆ ಬಂದು ತಗ್ಗು ಪ್ರದೇಶದಲ್ಲಿ ನೀರು ನಿಂತಾಗ ಬರ್ತಕ್ಕಂಥದ್ದು. ಇಲ್ಲಿ ಏನಾಗಿರುತ್ತೆ ಲಕ್ಷಣ ಏನಂದ್ರೆ, ಒಂದು ಕಣ್ಣಲ್ಲಿ ನೀರು ಬರೋದು, ಬಿಸಿಲು ಬರ್ತಕ್ಕಂಥದ್ದು, ಆಮೇಲೆ ಕಾಲು ಬಾಯಿ ಸಿಮಿಲರ್ ಆಗಿರುತ್ತೆ, ಕಾಲು ಕುಂಡುತ್ತಾ ಇರುತ್ತೆ, ತುಂಬಾ ವರ್ಷದಲ್ಲಿ ತುಂಬಾ ನೋವಿರುತ್ತೆ. ಆಮೇಲೆ ಹಸು ಬಾಯಿ ತುಂಬಾ ಜ್ವಲ್ ಸುರಿಸ್ತಾ ಇರುತ್ತೆ, ಮುಖ ಊದ್ಕೊಂಡಿರುತ್ತೆ, ಕೆಳಗಡೆ ಗದ್ದಗಳಿಗೆ ಊತ ಬಂದಿರುತ್ತೆ. ಇದು ಇದರ ಪ್ರಮುಖ ಲಕ್ಷಣ ನೀಲಿ ನಾಲಿಗೆ ರೋಗದ್ದು. ಆಮೇಲೆ ಕೊನೆಯ ಹಂತದಲ್ಲಿ ಮಾತ್ರ ನಾಲಿಗೆ ಊತ ಬಂದಿರುತ್ತೆ, ಲೈಟ್ ಆಗಿ ಸ್ವಲ್ಪ ನೀಲಿ ಬಣ್ಣಕ್ಕೆ ತಿರುಗಿಕೊಳ್ಳುತ್ತೆ, ಅದಕ್ಕೆ ಇದನ್ನ ನೀಲಿ ನಾಲಿಗೆ ರೋಗ ಅಂತೀವಿ. ಇದು ವೈರಸ್ ಇಂದ ಬರತಕ್ಕಂಥ ಕಾಯಿಲೆ. ಇದರಲ್ಲಿ ಸ್ವಲ್ಪ ಡೆತ್ತಿನ ಪ್ರಮಾಣ ಜಾಸ್ತಿ ಇದೆ. ಇವಾಗ ಟ್ರೀಟ್ಮೆಂಟ್ ಮಾಡೋ ರಿಕವರಿ ಆಗೋದು ಕಷ್ಟ ಫಸ್ಟ್ ಟೈಮ್ ಅಟ್ಯಾಕ್ ಆದಾಗ. ಸೆಕೆಂಡ್ ಟೈಮ್ ಸಬ್ಸಿಕ್ವೆಂಟ್ ಟೈಮ್ ಅಟ್ಯಾಕ್ ಆದ್ರೆ ಅದು ರಿಕವರಿ ಆಗುತ್ತೆ. ಇಲ್ಲಿ ಇದಕ್ಕೇನಂದ್ರೆ ಮುಂಜಾಗ್ರತೆಯಾಗಿ ನಾವು ಲಸಿಕೆನ ಹಾಕ್ಸಿ, ಇದಕ್ಕೂ ಲಸಿಕೆ ಇದೆ ಸರ್ಕಾರದಲ್ಲೂ ಸಹ ಸೌಲಭ್ಯ ಇದೆ. ನೀಲಿ ನಾಲಿಗೆ ರೋಗ ಎಲ್ಲಿ ಕಾಣಿಸ್ಕೊಳ್ತಾ ತಕ್ಷಣ ವ್ಯಾಕ್ಸಿನ್ ಮಾಡ್ತೀವಿ, ಕಂಟ್ರೋಲ್ ಬರುತ್ತೆ ವ್ಯಾಕ್ಸಿನ್ ಮಾಡಿದ್ಮೇಲೆ. ಸಕಾಲಕ್ಕೆ ಟ್ರೀಟ್ಮೆಂಟ್ ಮಾಡಿಸಿದ್ರೆ ರಿಕವರಿ ಆಗುತ್ತೆ, ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ಅದು ಬಹಳ ಇಂಪಾರ್ಟೆಂಟ್, ಸ್ಥಳೀಯ ಡಾಕ್ಟರ್ ತೋರಿಸಿ ರಿಕವರಿ ಮಾಡಬೇಕು. ಜೊತೆಗೆ ಇವರು ನೋವು ನಿವಾರಕ ಇಂಜೆಕ್ಷನ್ ಆಗ್ತಕ್ಕಂಥದ್ದು, ಟ್ರೀಟ್ಮೆಂಟ್ ಅಲ್ಲಿ ಇವರು ಗ್ಲೂಕೋಸ್ ನೀರನ್ನ ಎಳ್ನೀರನ್ನ ಕುಡಿಸ್ತಕ್ಕಂಥದ್ದು ಮೇವು ಬಿಟ್ಬಿಡುತ್ತೆ ಪೂರ್ತಿ 3-4 ದಿನ. ಇದರದ್ದು ಇನ್ನೊಂದು ಲಕ್ಷಣ ರೈತ ಬಂದವರಿಗೆ ಗೊತ್ತಿರಬೇಕು ಏನಂದ್ರೆ, ಕುರಿಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಕುರಿಗಳು ಹಿಂಡನ್ನು ಬಿಟ್ಟು ನಿಂತ್ಕೊಳ್ಳಲ್ಲ. ಕುರಿ ಹೋಗ್ತಾ ಇದ್ರೆ ಹಿಂದೆ ಹೋಗ್ತಾ ಇರ್ತಾರೆ. ಇದೊಂದು ಕಾಯಿಲೆಯಲ್ಲಿ ಮಾತ್ರ ಗೊರಸಲ್ಲಿ ತುಂಬಾ ನೋವಿರುತ್ತೆ, ಗೊರಸು ಊತ ಬಂದಿರುತ್ತೆ, ಇವನ್ ಕಾಲುಬಾಯಿ ಜ್ವರದಲ್ಲೂ ಕುಂಟ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಈ ಇದರಲ್ಲಿ ಅದು ಎಲ್ಲಿರುತ್ತೋ ಅಲ್ಲೇ ನಿಂತಿರುತ್ತೆ, ಇಡೀ ಹಿಂಡೆ ಮುಂದೋದ್ರೂ ಸಹ ಇದೊಂದೇ ಆಗ್ಲಿ ಸುಮ್ಮನೆ ನಿಂತಿರುತ್ತೆ. ಮುಂದಕ್ಕೆ ನಡೆನಾರದಷ್ಟು ಮಸಲ್ ಪೇನ್ ಬಂದಿರುತ್ತೆ, ಈ ಸ್ನಾಯುಗಳ ಸೆಳೆತ ನೋವಿರುತ್ತೆ. ಹಾಗಾಗಿ ಅದು ಮುಂದೆ ಮೂವ್ ಮಾಡದೇ ಇಲ್ಲ. ಇನ್ನೆಲ್ಲಾ ಕಾಯಿಲೆಲ್ಲೂ ಮೂವ್ ಮಾಡುತ್ತೆ, ಇದೊಂದು ಕಾಯಿಲೆ ನಡೆತಾರೋ ಮುಂದಕ್ಕೆ ಹೋಗೋದಿಲ್ಲ. ಹಾಗಾಗಿ ಕುರಿಗಾರು ಸಾಮಾನ್ಯವಾದ ಕುರಿಗಳಲ್ಲೇ ಹಿಂಡಲೇ ಬಿಟ್ಟು ಹೋಗ್ತಾರೆ, ಬರದೇ ಇಲ್ಲ ಅಂತ. ಇದು ಒಂದು ಲಕ್ಷಣ ಅವರಿಗೆ ನೀಲಿ ನಾಲಿಗೆ ರೋಗದ್ದು, ಇದು ಪ್ರಮುಖವಾದ ಲಕ್ಷಣ ಅವ್ರಿಗೆ ಅವ್ರಿಗೆ ಗುರುತಿಸಲಿಕ್ಕೆ. ಅದು ಬಹಳ ಇಂಪಾರ್ಟೆಂಟ್. ಮುಖ ಊದಿರೋದು, ಕಣ್ಣಲ್ಲಿ ಪಿಸರು ಬರ್ತಾ ಇರತಕ್ಕಂಥದ್ದು, ಇದು ಬಹಳ ಇಂಪಾರ್ಟೆಂಟ್. ನಾಲಿಗೆ ಬಾಯಿ ತೆಗೆದ್ರೆ ಅದರಲ್ಲಿ ಜೊಲ್ಲು ಬುರುಗು ಬುರುಗು ನೊರೆ ಬರುತ್ತೆ. ಹಸುಗಳಲ್ಲಿ ಕಾಲು ಬಾಯಿ ಜ್ವರ ತರತ್ತಲ್ಲ ಆತರ ಬರ್ತಿರುತ್ತೆ. ಅವ್ರು ಬಂದ ರೈತರು ಬಂದೆ ಅಂತಂದ್ರೆ, ಸರ್ ನಮ್ಗೂ ಕಾಲು ಜ್ವರ ಬಾಯಿ ಜ್ವರ ಆಗಿದೆ ಅಂತಾರೆ. ಕಾಲು ಜ್ವರ ಬಾಯಿ ಜ್ವರ ಅಲ್ಲ, ನೋಡೋಡು ಕಿವಿ ಕುರಿಗಳಲ್ಲೂ ಮೇಕೆಗಳಲ್ಲೂ ಕಾಲು ಜ್ವರ ಬಾಯಿ ಜ್ವರ ಬರುತ್ತೆ, ಬಟ್ ಅಷ್ಟೊಂದು ಎಫೆಕ್ಟಿವ್ ಇರಲ್ಲ ಅದು. ಈ ತರ ಬುರುಗು ಬುರುಗು ನೊರೆ ಬರ್ತಾ ಇದೆ ಅಂದ್ರೆ 100% ಅದು ನೀಲಿ ನಾಲಿಗೆ ರೋಗನೇ. ಸೊ ಇದಕ್ಕೆ ಸಕಾಲಕ್ಕೆ ವ್ಯಾಕ್ಸಿನ್ ಮಾಡಿಸೋದು ಬಹಳ ಇಂಪಾರ್ಟೆಂಟ್ ತಡೆಗಟ್ಟಲಿಕ್ಕೆ. ಹಸುಗಳಲ್ಲಿ ಇದೇನು ಬರೋದಿಲ್ಲ? ಹಸುಗಳಲ್ಲಿ ನೀಲಿ ನಾಲಿಗೆ ರೋಗ ಬರಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮೇಕೆಗಳು ಕಾಣಿಸಿಕೊಳ್ಳುತ್ತೆ, ಬಟ್ ಬಹಳ ಕಡಿಮೆ. ಬಟ್ ಕುರಿಗಳಲ್ಲಿ ಕುರಿಗಳಲ್ಲೇ ಕಾಣಿಸಿಕೊಳ್ತಕ್ಕಂಥದ್ದು. ಇತ್ತೀಚೆಗೆ ಇನ್ನೊಂದು ಯೂಶಲಿ ಜನವರಿನಲ್ಲಿ ಕಾಣಿಸಿಕೊಳ್ಳುತ್ತೆ ಕುರಿಗಳಲ್ಲಿ ಅಮ್ಮ ಅಂತೇಳಿ, ಶೀಪಾಕ್ಸ್. ಅದು ಒಂದು ಇತ್ತೀಚೆಗೆ ಕಾಣಿಸಿಕೊಳ್ತಾ ಇರತಕ್ಕಂಥ ಪ್ರಾಬ್ಲಮ್ ರೈತರಲ್ಲಿ ಬಂದಕ್ಕಂಥ. ಅದರಲ್ಲೂ ಸ್ವಲ್ಪ ಸಾವನ್ನಪ್ಪುತ್ತೆ, 1-2% ಸಾವನ್ನಪ್ಪುತ್ತೆ ಹಿಂಡಲ್ಲಿ. ಇದು ಅದರ ಲಕ್ಷಣ ಅವರಿಗೆ ರೈತ ಬಾಂಧವರಿಗೆ ಗೊತ್ತಾಗೋದು ಸ್ವಲ್ಪ ಲೇಟ್. ಜ್ವರ ಬಂದ್ಬಿಟ್ಟಿರುತ್ತೆ, ಮಾಮೂಲಿ ಜ್ವರ ಅಂತ ಸುಮ್ಮನೆ ಆಗ್ಬಿಡ್ತಾರೆ, ಜ್ವರ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಲಕ್ಷಣ ಒಂದು ವಾರ ಆದ್ಮೇಲೆ ಕಾಣಿಸಿಕೊಳ್ಳುತ್ತೆ. ಒಂದು ತುಟಿ ಮೇಲೆ, ಉಬ್ಬಿನ ಮೇಲೆ, ಕಣ್ಣಿನ ಮೇಲೆ, ಕಣ್ಣಿನ ಪಕ್ಕ, ಹಾಗೆ ಕೆಚ್ಚಲು ಭಾಗದಲ್ಲಿ, ಕೆಚ್ಚಲು ಸುತ್ತ, ಇಲ್ಲೆಲ್ಲ ಗಂಟು ಕಾಣಿಸಿಕೊಳ್ಳುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಅದು ಗಂಟು ಕಾಣಿಸ್ಕೊಂಡ್ಬಂದು ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಮಲ್ಲೆಲ್ಲ ಕಾಣಿಸ್ಕೊಳ್ಳೋದು. ಸ್ಟಾರ್ಟಿಂಗ್ ಅಲ್ಲಿ ಯೂಸಲಿ ತೊಡೆ ಸಂದಿನಲ್ಲಿ ಕೆಚ್ಚಲು ಸುತ್ತ ಕಾಣಿಸ್ಕೊಳುತ್ತೆ, ಅದು ಬಹಳ ಇಂಪಾರ್ಟೆಂಟ್, ನೋಡ್ಕೋಬೇಕು ಅದನ್ನ. ಸೊ ಇಮಿಡಿಯೇಟ್ ಆಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ, ಈ ಪಟ್ಟಿ ಹಾಕ್ಸೋದಂತ ಅವ್ರು ಲೋಕಲ್ ಟ್ರೀಟ್ಮೆಂಟ್ ಮಾಡ್ತಾರೆ, ಅದು ತಪ್ಪು. ಲೈವ್ ವೈರಸ್ ಅನ್ನ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡೋದು ಅದು ಅದಲ್ಲ. ಬಟ್ ಅದು ನಮ್ಮ ಇಲಾಖೆ ವ್ಯಾಕ್ಸಿನೇಷನ್ ಇದೆ, ದಯಮಾಡಿ ಅವರು ಸ್ಥಳೀಯವಾಗಿ ರೈತರ ಡಾಕ್ಟರ್ ಕಂಡು ಅದಕ್ಕೆ ವ್ಯಾಕ್ಸಿನ್ ಮಾಡಿಸೋದು ಬಹಳ ಇಂಪಾರ್ಟೆಂಟ್. ಹಾಗೆ ಅದಕ್ಕೆ ಚಿಕಿತ್ಸೆ ಮಾಡಿ ರಿಕವರಿ ಆಗುತ್ತೆ ಕುರಿ. ಇದರಲ್ಲೂ ಸಹ ಇಮಿಡಿಯೇಟ್ ಆಗಿ ಅದಕ್ಕೆ ಆಂಟಿಬಯೋಟಿಕ್ಸ್ ಎಲ್ಲ ಹಾಕಿಸಿ ಟ್ರೀಟ್ಮೆಂಟ್ ಕೊಡಿಸಿ ಡಾಕ್ಟರ್ ಹತ್ರ ರಿಕವರಿ ಮಾಡಿಸ್ಕೋಬಹುದು. ಈಗ ಸಮಸ್ಯೆಗಳು ಹೇಳಿದ್ರೆ ಸರ್, ಏನೇನು ಸಮಸ್ಯೆಗಳು ಬರ್ತವೆ, ಏನ್ ಲಕ್ಷಣಗಳಲ್ಲ ಇವು ಬರ್ಲಾರ್ದಂಗೆ ಅದೇ ಮೊದಲನೇದಾಗಿ ಕುರಿಗಳ ಬಗ್ಗೆ ಹೇಳಕ್ ಹೋಗ್ತೀನಿ ಫಸ್ಟ್. ಈಗ ಈಟಿ ಕಾಯಿಲೆ, ಇದು ಬರದಂಗ್ ತಡೆಗಟ್ಟಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಮುಂಜಾಗ್ರತೆಯಾಗಿ ಮುಂಗಾರು ಒಂದು ಮಳೆ ಅಥವಾ ಎರಡು ಮಳೆ ಬಂದ ತಕ್ಷಣ ಅದಕ್ಕೆ ಲಸಿಕೆಯನ್ನ ಹಾಕ್ಸೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಕುರಿಗಳಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಈ ಮುಂಗಾರು ಮಳೆ ಬಂದಾಗ ಅದು ಕೆಲಸರು ಏನ್ ಮಾಡ್ತವೆ, ಅವು ಯಥೇಚ್ಛವಾಗಿ ಮೇವು ಸಿಕ್ಕಿದಾಗ ಜಾಸ್ತಿ ಮೇವನ್ನ ಬೇಗವಾಗಿ ತಿಂದು ಬಿಡ್ತವೆ. ಅದು ಕೆಲಸರು ಏನಾಗುತ್ತೆ, ತಿಂತಲ್ಲ ಆಗಿ, ಹಾಗಾಗಿ ಒಂದು ಕಾರಣ ಜಾಸ್ತಿ ಮೇವು ತಿಂದಾಗ ಒಳಗಡೆ ಡೈಜೆಷನ್ ಮೆಲಿಕ ಹಾಕ್ತಾ ಇರಲ್ಲ, ರೂಮೆನ್ನು ಫುಲ್ ಆಗ್ಬಿಡುತ್ತೆ, ಹಸಿ ಹಸಿ ಮೇವು ನೀರಿನಂಶ ಜಾಸ್ತಿ ಇರುತ್ತೆ, ಹಾಗಾಗಿ ರೂಮಿನಲ್ಲಿ ಅಸಿಡೋಸಿಸ್ ಅಂತ ಆಗುತ್ತೆ, ಒಳಗಡೆ ಆಮ್ಲೀಯತೆ ಜಾಸ್ತಿ ಆಗೋದು. ಯಾವಾಗಲೂ ಸಹ ಸಡನ್ ಆಗಿ ಬಿದ್ದು ಒದ್ದಾಡೋದು, ಕೆಸರು ಡೆತ್ ಆಗುತ್ತೆ, ಅದು ನೋಡಿದಾಗ ಈಟಿ ಅನ್ಸುತ್ತೆ. ಆಕ್ಚುಲಿ ಅದು ಏನಂದ್ರೆ ಹಸಿ ಮೇವು ಜಾಸ್ತಿ ತಿನ್ನೋದ್ರಿಂದ ಕೆಲವೊಂದು ತುಂಬಾ ಆಸೆ ಪಟ್ಟು ಬೆಚ್ಚಿಗೆ ಮೇವು ತಿನ್ನೋದು ಸಡನ್ ಆಗುತ್ತೆ, ಅದು ಬಹಳ ಕಡಿಮೆ ಬಟ್ ಆಗುತ್ತೆ ಕೆಲಸರಿ. ಸೊ ಅದಕ್ಕೆ ಏನಂದ್ರೆ ಯಥೇಚ್ಛವಾಗಿ ಹೆಚ್ಚು ಒಂದೇ ಕಡೆ ಮೇವಿದ್ದಾಗ ಅಲ್ಲಿ ಹೆಚ್ಚಿಗೆ ಹೊತ್ತು ಒಂದೇ ಕಡೆ ಮೇಸಕ್ ಹೋಗ್ಬಾರ್ದು, ರೊಟೇಷನ್ ಡ್ರೈ ಹೊರಗಡೆ ಹೊರಕೊಂಡು ಬೇರೆ ಕಡೆ ಮೇಸೋದು ಒಳ್ಳೆ ಇಂಪಾರ್ಟೆಂಟ್. ಅದೊಂದು ಅದು ಲಸಿಕೆ ಹಾಕ್ಸೋದು ಬಹಳ ಇಂಪಾರ್ಟೆಂಟ್, ಅದು ಈಟಿ ಕಾಯಿಲೆಗೆ. ಇನ್ನು ಗಳದೆ ರೋಗಕ್ಕೆ ಅದಕ್ಕೆ ವ್ಯಾಕ್ಸಿನ್ ಬರುತ್ತೆ, ವ್ಯಾಕ್ಸಿನ್ ಇಂಪಾರ್ಟೆಂಟು. ಜೊತೆಗೆ ಕುರಿಗಳು ಬಿಡಿಬಿಡ್ತಿಯಾಗಿರ್ಬೇಕು, ಯಾವ್ದು ಮಳೆಗಾಲದಲ್ಲಿ ಒಟ್ಟಿ ಗುಡ್ಡಿಗೆ ಹಾಕಿ ಒಂದೇ ಕಡೆ ಇಡಬಾರ್ದು, ಬಹಳ ಇಂಪಾರ್ಟೆಂಟ್. ಕೊಟ್ಟಿಗೆ ಸ್ವಲ್ಪ ದೂರ ವಿಶ್ವಾಸ ಇರತಕ್ಕಂಥದ್ದು. ಬ್ಲೂ PPR ಹೇಳಿದ್ನಲ್ಲ, ಅದು ಎರಡು ಬಾರಿ ಲಸಿಕೆ ಹಾಕ್ಸ್ಬೇಕು, ಒಂದು ಜೂನ್ ತಿಂಗಳಲ್ಲಿ, ಹಾಗೆ ಇನ್ನೊಂದು ಡಿಸೆಂಬರ್ ಜನವರಿಲಿ ಒಂದ್ಸರಿ ಲಸಿಕೆಯನ್ನು ಹಾಕ್ಸಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈಗ ಮೇನ್ ಕುರಿಗಾರರಿಗೆ ನಷ್ಟ ಆಗ್ತಾ ಇರೋದೇ ಈ PPR ಕಾಯಿಲೆಯಲ್ಲಿ. ಅವರದಕ್ಕೆ ಬೇರೆ ಬೇರೆ ಕನ್ಫ್ಯೂಷನ್ ಮಾಡ್ಕೊತಾ ಇದ್ರಷ್ಟೇ, ಬಟ್ ಆಕ್ಚುಲಿ ಲಾಸ್ ಆಗ್ತಿರೋದು, ಸಾವನ್ನಪ್ತಿರೋದು, ನಷ್ಟ ಬರ್ತಿರೋದು. ಯಾಕೆಂದ್ರೆ ಅದು ಸ್ವಲ್ಪ ಬೆಳವಣಿಗೆ ಆಗುತ್ತೆ, ಬೆಳವಣಿಗೆ ನಾರ್ಮಲ್ ಆಗಲ್ಲ, ಕುಂಠಿತ ಬೆಳವಣಿಗೆ ಆಗುತ್ತೆ, ಕೊನೆವರೆಗೂ ವೀಕಾಗಿಯೇ ಬೆಳೀತಾ ಇರುತ್ತೆ. ಅದರಿಂದ ಮಾಂಸದ ಉತ್ಪತ್ತಿ ಕಡಿಮೆ ಆಗುತ್ತೆ, ಹಾಗಾಗಿ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ. ಅದು ಬರಬಾರ್ದು ಅಂದ್ರೆ ವರ್ಷಕ್ಕೆ ಎರಡು ಬಾರಿ ಅವ್ರು ತಪ್ಪದೆ ಲಸಿಕೆಯನ್ನು ಹಾಕಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇನ್ನು ನಾವು ಸಾಮಾನ್ಯವಾಗಿ ಸಿಡುಬು ರೋಗಕ್ಕೆ ನಾವು ಮುಂಜಾಗ್ರತೆಯಾಗಿ ಲಸಿಕೆಯನ್ನು ಹಾಕಲ್ಲ, ಎಲ್ಲಿ ಕಾಣಿಸಿಕೊಳ್ಳುತ್ತೆ ಎಂಡೆಮಿಕ್ ಏರಿಯಾ ಆ ಏರಿಯಾ ಸುತ್ತ ನಾವು ಲಸಿಕೆಯನ್ನು ಹಾಕ್ತೀವಿ, ಅದನ್ನ ಇಮೇಟ್ ಹಾಕ್ಸೋದು ಬಹಳ ಇಂಪಾರ್ಟೆಂಟ್. ಈಗ ಇನ್ನೊಂದು ಕಾಯಿಲೆ ನಮ್ಮ ದನಗಳಲ್ಲಿ ಈ ಕಂದು ರೋಗ ಅಂತ ಒಂದು ಬರ್ತಾ ಇದೆ, ಅದಕ್ಕೂ ಸಹ ಒಂದು ಲಸಿಕೆಯನ್ನ ಹಾಕ್ತಾರೆ. ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಮಂತ್ ಅಲ್ಲಿ. ಇದು ಏನಂದ್ರೆ ಇಲ್ಲಿ ಇವನ್ ಕುರಿಗಳಲ್ಲೂ ಕಾಣ ಆಗುತ್ತೆ, ಇದು ಬ್ರುಸೆಲೋಸಿಸ್ ಅಂತ ಕಂದು ರೋಗ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅಂದ್ರೆ ಏಳೆ ವಯಸ್ಸಲ್ಲಿ ಕಂದು ಮರಿಗಳನ್ನು ಹಾಕ್ತಕ್ಕಂಥದ್ದು ಸಾಮಾನ್ಯವಾಗಿ ಕುರಿ ಮೇಕೆ ಅಥವಾ ಹಸುಗಳಲ್ಲೇ ಆಗಲಿ 9 ತಿಂಗಳು 9 ದಿನ ಅದರ ಗರ್ಭದ ಅವಧಿ ಯಾವುದು ಹಸುಗಳದು, ಎಮ್ಮೆದು ಬಂದ್ಬಿಟ್ಟು 10 ತಿಂಗಳು 10 ದಿವಸ, ಅಥವಾ ಈ ಕುರಿಗಳು ತಗೊಂಡ್ರೆ 5 ತಿಂಗಳು 5 ದಿವಸ ಈ ತರ ಪೀರಿಯಡ್ ಇರುತ್ತೆ. ಆ ಟೈಮಲ್ಲಿ ಅದು ಮರಿ ಹಾಕ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಹರ್ಲಿ ಬರ್ತ್ 3 ತಿಂಗಳಲ್ಲೇ ಅಭರ್ಷಣ ಆಗ್ಬಹುದು ಹಸುಗಳಲ್ಲಿ, ಕುರಿಗಳಲ್ಲಿ 1.5 ತಿಂಗಳು 2 ತಿಂಗಳಲ್ಲೇ ಅಭರ್ಷಣ ಆಗತಕ್ಕಂತ ಲಕ್ಷಣ ಇರುತ್ತೆ. ಒಂದು ಎರಡನೇ ಲಕ್ಷಣ ಕೆಲಸರಿ ಅಭರ್ಷಣ ಆಗದೇ ಇಲ್ಲ, ನಾರ್ಮಲ್ ಆಗಿ ಇರುತ್ತೆ, ಡೆಲಿವರಿ ಆಗುತ್ತೆ, ಡೆಲಿವರಿ ಆದಾಗ ಸತ್ತ ಮರಿಯನ್ನ ಹಾಕುತ್ತೆ, ಸತ್ತ ಮರಿ ಹಾಕುತ್ತೆ. ಅದು ಲಾಸೆ ನೋಡಿ, ಕುರಿಗೇನಾಗಿಲ್ಲ ಇಲ್ಲಿ ಮರಿ ಸಾಯ್ತಾ ಇದೆ. ಇನ್ನು ಮೂರನೇನಂದ್ರೆ ಕೆಲಸರಿ ಹಸುಗಳದ್ದು ಅದೇ ಪ್ರಾಬ್ಲಮ್, ಸತ್ತ ಕರು ಹಾಕೋದು. ಇನ್ನು ಕೆಲಸರಿ ಏನಾಗುತ್ತೆ ಅಂದ್ರೆ ಈ ಸಾಮಾನ್ಯವಾಗಿ ಮರಿ ಜೀವಂತವಾದ ಕರುನ ಹಾಕುತ್ತೆ ಅಥವಾ ಜೀವಂತವಾದ ಮರಿನೇ ಹಾಕುತ್ತೆ, ಮಾಸ ಬೀಳೋದಿಲ್ಲ. 8 ಅವರ್ಸ್ ಮಾಸ ಬೀಳಬೇಕು, ವಿತಿನ್ 24 ಅವರ್ಸ್ ಬಿದ್ದೇ ಬೀಳಬೇಕು, ತಾನಾಗೆ ಬೀಳಬೇಕು, ಅದು ಬೀಳದೇ ಇಲ್ಲ. ಅದು ಅದರ ಒಂದು ಲಕ್ಷಣ. ನಾರ್ಮಲ್ ಕರು ಡೆಲಿವರಿ ಆಗುತ್ತೆ, ಕರು ನಾರ್ಮಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಮಾಸ ಬೀಳ್ತಾ ಇಲ್ಲ, ಆಗಲೂ ಸಹ ಬ್ರುಸೆಲ್ ಇರಬಹುದಾ ಅಂತ ನೋಡ್ಬೇಕು. ಇದಕ್ಕೆ ಒಂದೇ ಪರಿಹಾರ ಏನಂದ್ರೆ ಬ್ಲಡ್ ಸ್ಕ್ರೀನ್ ಮಾಡಬೇಕು. ಬ್ಲಡ್ ಅನ್ನು ತಗೊಂಡೋಗ್ಬಿಟ್ಟು ಚೆಕ್ ಮಾಡಿ ಇದೇ ಬ್ರುಸೆಲ್ ಇದೆ ಅಂತ, ಕುರಿ ಮೇಕೆಗಳಲ್ಲಾಗಲಿ ಅಥವಾ ಇದರಲ್ಲಾಗಲಿ ಹೋಗಬೇಕು. ಇಲ್ಲಿ ಇದು ರೋಗ ಹರಡತಕ್ಕಂಥದ್ದು ಪ್ರಮುಖವಾಗಿ ಇದರಿಂದ, ಅದು ಸೆಕ್ಷುಯಲ್ ಕಾಂಟ್ಯಾಕ್ಟ್ ಮೂಲಕ ಆಗುತ್ತೆ. ಅಂದ್ರೆ ಓತಗಳು ಸರಿ, ಓತ ಅಥವಾ ಟಗರಿನಿಂದ ಇದ್ರ ಮೂಲಕ ಲೈಂಗಿಕ ಕ್ರಿಯೆ ಮೂಲಕ ಹರಡತಕ್ಕಂಥ ಕಾಯಿಲೆ ಇದರಲ್ಲಿ. ಸೊ ಹಾಗಾಗಿ ಟಗರಿಗೆ ಏನಾದ್ರು ಬಂದ್ಬಿಡ್ತು ಅಂದ್ರೆ ಇಡೀ ಹಿಂಡಿಗೆ ಅದು ಸ್ಪ್ರೆಡ್ ಆಗ್ಬಿಡುತ್ತೆ, ಆಗ ಊಟದ ಮರಿಗಳೆಲ್ಲ ಸತ್ತೋಗುತ್ತೆ. ಸೊ ಅಲ್ಲಿಗೆ ಅವನಿಗೆ ಬೆಳೆನೇ ಇಲ್ದಂಗೆ ಆಗುತ್ತೆ ರೈತನಿಗೆ. ಸೊ ಅದರಿಂದ ಇದು ಬಹಳ ಇಂಪಾರ್ಟೆಂಟ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಆಕ್ಚುಲಿ ತಕ್ಷಣ ಏನ್ ಮಾಡಬೇಕು ಅಂದ್ರೆ ಬ್ಲಡ್ ಅನ್ನ ತಗೊಂಡೋಗ್ಬಿಟ್ಟು ಎಲ್ಲಾ ಕುರಿಗಳದ್ದು ಸ್ಕ್ರೀನ್ ಮಾಡಿಸಿ ಯಾವ್ಯಾವ ಕುರಿಗಳಲ್ಲಿ ಇದೆಯೋ ಅವನ್ನ ಹಿಂಡಿನಿಂದ ತೆಗೆದಾಕ್ಬಿಡ್ಬೇಕು, ಒದೆ ಮಾಡಬೇಕು, ಮಾರಾಟ ಕೊಟ್ಟು ಅದನ್ನ ಇದು ಮಾಡ್ಕೋಬೇಕು. ಹಾಗೆ ಹಸುಗಳಲ್ಲೂ ಅಷ್ಟೇ, ಫಾರ್ಮ್ ಅಲ್ಲಿ 10 ಹಸು ಇತ್ತು ಅದ್ರಲ್ಲಿ ಯಾವ್ದೋ ಒಂದು ಕಾಯ್ತು ಅಂತಲ್ಲ, ಎಲ್ಲವನ್ನು ಸ್ಕ್ರೀನ್ ಮಾಡಿಸಬೇಕು. ಯಾವ್ಯಾವ ಹಸುಗಳಲ್ಲಿದೆಯೋ ಅದನ್ನ ಇಮಿಡಿಯೇಟ್ ಆಗಿ ಅವನ್ನ ಒದೆ ಮಾಡಿ ತೆಗಿಬೇಕು, ಹಿಂಡಿನಲ್ಲಿ ತೆಗಿಬೇಕು. ಎರಡನೇದೇನಂದ್ರೆ ಈ ಕಾಯಿಲೆ ಝೂನೋಟಿಕ್ ಡಿಸೀಸ್ ಅಂತ, ಮನುಷ್ಯನಿಗೂ ಸಹ ಇದು ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಕಾಯಿಲೆ. ಸೊ ಏನಂದ್ರೆ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಇಲಾಖೆ ಮಿತ್ರರು ಯಾರು ನಮ್ಮ ಡಾಕ್ಟರ್ ಅಥವಾ ನಮ್ಮ ಸ್ಟಾಫ್ ಯಾರು ಹೋಗಿ ಬರೆಗೈಯಲ್ಲಿ ಅದನ್ನ ಕರುತೆ ಎಳೆದಾಕಿದ್ರೆ ಅಥವಾ ಬರೆಗೈಯಲ್ಲಿ ಮಾಸ ತೆಗೆದಾಗ ಆ ರಕ್ತ ಕೈಯಲ್ಲಿನ ಗಾಯ ಇದ್ರೆ ಅದ್ರ ಮೂಲಕ ಗಾಯದ ಮೂಲಕ ರೋಗಗಳು ನಮಗೆ ಎಂಟ್ರಿ ಆಗುತ್ತೆ, ನಮಗೂ ಸಹ ಪ್ರಾಬ್ಲಮ್ ಬರುತ್ತೆ, ನಮಗೆಲ್ಲ ಜಾಯಿಂಟ್ ಪೇನ್ ಬರುತ್ತೆ, ಆಮೇಲೆ ಬಿಟ್ಬಿಟ್ಟು ಜ್ವರ ಬರ್ತಾ ಇರುತ್ತೆ, ಬೇಗ ರಿಕವರಿ ಆಗಲ್ಲ. ಅದು ಬಹಳ ಇಂಪಾರ್ಟೆಂಟ್. ಈವನ್ ಲಾಂಗ್ ಸ್ಟ್ಯಾಂಡಿಂಗ್ 6 ತಿಂಗಳು ವರ್ಷಗಟ್ಟಲೆ ಒಳಗೆ ಇದ್ಬಿಟ್ಟು ಆಮೇಲೆ ಗೊತ್ತಾದ್ರೆ ಶಂಡತ್ವ ಸಹ ಬರುತ್ತೆ ಗಂಡು ಮಕ್ಕಳಲ್ಲಿ. ಸೊ ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಇಲಾಖೆಯವರಿಗೆ ರಿಸ್ಕ್ ಜಾಸ್ತಿ, ಅದಕ್ಕೆ ನಮ್ಮಲ್ಲಿ ಯಾರು ಅಡ್ವೈಸ್ ಮಾಡಲ್ಲ, ವಿತೌಟ್ ಗ್ಲೌಸ್ ಕೈ ಹಾಕಲ್ಲ, ಮಾಸ ತೆಗಿಯಕ್ಕೆ ಹೋಗಲ್ಲ ಕೈ ಹಾಕಿ. ಈಗಿನ ಟೆಕ್ನಾಲಜಿ ಪ್ರಕಾರ ಮಾಸವನ್ನ ಕೈಯಾಗಿ ತೆಗಿಬಾರದು, ಅದಾಗೆ ಬೀಳೋ ರೀತಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದೀವಿ ಈಗ ಕೈಯ ವೈಜ್ಞಾನಿಕ ರೀತಿಯಲ್ಲಿ. ಬಟ್ ಕರು ಹಾಕದೆ ಇದ್ದಾಗ, ಡಿಸ್ಟೋಕಿಯಾ ಇದ್ದಾಗ ನಾವು ಕರು ತೆಗಿವಾಗ ಬರಗೈ ಹಾಕಿದ್ರೆ ರಿಸ್ಕ್ ಅದು, ಅದಕ್ಕೆ ಗ್ಲೌಸ್ ಹಾಕೊಂಡೆ ಡಿಸ್ಟೋಕಿಯಾ ರಿಲೀವ್ ಮಾಡ್ಬೇಕಂತಕ್ಕಂಥದ್ದು. ಇದಕ್ಕೂ ಸಹ ಏನಾಗಿದೆ, ಈಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಹಸುಗಳಲ್ಲಿ ಇಲ್ಲೂ ಸಹ ಬಹಳ ನಷ್ಟ ಆಗ್ತಾ ಇದೆ ಆರ್ಥಿಕ ರೈತ ಬಂದವರಿಗೆ. ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ವ್ಯಾಕ್ಸಿನ್ ಮಾಡ್ತಾ ಇದೀವಿ ಹೆಣ್ಣು ಕರುಗಳಿಗೆ, 4-10 ತಿಂಗಳ ಕರುಗಳಿಗೆ ನಾವು ಲಸಿಕೆಯನ್ನ ಹಾಕ್ತಾ ಇದೀವಿ ಹೆಣ್ಣು ಕರುಗಳಿಗೆ ಮಾತ್ರ. ಮುಂದೆ ಕ್ರಮೇಣ ಎಲ್ಲಾ ಹೆಣ್ಣುಗಳು ಆಗ್ತಾ ಹೋದ್ರೆ ಅದು ಡಿಸೀಸ್ ಕಂಟ್ರೋಲ್ ಬರ್ತದೆ. ಸರ್, ಈಗ ಇಂಥ ಸಮಸ್ಯೆಗಳು ಬಂದಾಗ ನೀವು ಸಾಮಾನ್ಯವಾಗಿ ಲಸಿಕೆ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಯಾವ್ಯಾವ ಇದಕ್ಕೆ ನೀವು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಲಸಿಕೆ ಹಾಕ್ತೀರಿ ಅಂತಕ್ಕಂಥದ್ದು? ಮತ್ತು ಕುರಿ ಮೇಕೆಗಳ ತರೋಣ, ಯಾಕಂದ್ರೆ ಈ ಒಂದು ಚಿತ್ರದುರ್ಗ ಪ್ರಾಂತ್ಯದಲ್ಲಿ ಕುರಿ ಮೇಕೆಗಳ ಸಂಖ್ಯೆನೇ ಜಾಸ್ತಿ, ಜೀವನಾಡಿ ಅದು ಆಕ್ಚುಲಿ ತುಂಬಾ ಜನಕ್ಕೆ ನಮ್ಮ ರೈತ ಬಂದ್ರೆ ಜೀವನಾಡಿ ಅದು. ಮೊದಲನೇದಾಗಿ ಏಪ್ರಿಲ್ ಅಲ್ಲಿ ಮಳೆ ಬಂತು, ಮೇ ನಲ್ಲಿ ದಯಮಾಡಿ ಅವರು ಈಟಿ ಲಸಿಕೆಯನ್ನು ಹಾಕಿಸ್ಕೋಬೇಕು. ಹಾಗೆ ಹಿಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ ಜನವರಿನಲ್ಲಿ ಒಂದ್ಸಾರಿ, ಡಿಸೆಂಬರ್ 8 ಅಥವಾ ಜನವರಿ ತಿಂಗಳಲ್ಲಿ ಒಂದ್ಸರಿ ಲಸಿಕೆ ಹಾಕ್ಸ್ಬೇಕು. ಈಟಿ ಲಸಿಕೆಯನ್ನ ವರ್ಷಕ್ಕೆ 2 ಬಾರಿ ಹಾಕ್ಸ್ಬೇಕು. ಎರಡನೇದಾಗಿ ಜೂನ್ ತಿಂಗಳಲ್ಲಿ ಗಳಲೆ ಲೋಕೆ ಲಸಿಕೆಯನ್ನ ಹಾಕಿಸ್ಕೋಬೇಕು. ನೆಕ್ಸ್ಟ್ ಜುಲೈ ಅಥವಾ ಅಕ್ಟೋಬರ್ ತಿಂಗಳ ಎಂಡ್ ಅಲ್ಲಿ PPR ಲಸಿಕೆ ಹಾಕಿಸ್ಕೋಬೇಕು. ಜೊತೆಗೆ PPR ಲಸಿಕೆ ಈಗ ಹೇಳಿದ ವರ್ಷವಿಡೀ ಕಾಣ್ತಾ ಇದೆ ಅಂತ, ಆ ಹಿಂಡಲ್ಲಿ ಕಾಣಿಸ್ಕೊಂಡು ಅಂದ್ರೆ ತಕ್ಷಣ ಅದನ್ನ ಲಸಿಕೆಯನ್ನು ಹಾಕಿಸ್ಬೇಕು. ಬಟ್ ಸಾಮಾನ್ಯ ನಾವು ಈ ಜೂನ್ ಅಲ್ಲಿ ಹಾಕ್ತಾ ಇದ್ವಿ, ನೆಕ್ಸ್ಟ್ ಜನವರಿ ಅಥವಾ ಡಿಸೆಂಬರ್ ಒಂದ್ಸರಿ ಹಾಕ್ತಿವಿ. 2 ಬಾರಿ ಅದಕ್ಕೆ ಲಸಿಕೆ ಹಾಕಿಸ್ಬೇಕು. PPR 2 ಬಾರಿ ಲಸಿಕೆ ಹಾಕ್ತಾ ಇದೀವಿ ಈಗ. ಜೊತೆಗೆ ಇನ್ನೊಂದೇನಂದ್ರೆ ಜನವರಿ ತಿಂಗಳಲ್ಲಿ ದಯಮಾಡಿ ಅಮ್ಮ ಕಾಣಿಸ್ಕೊಳ್ಳುತ್ತೆ ಆ ಟೈಮಲ್ಲಿ. ಅಡ್ವಾನ್ಸ್ ಆಗಬೇಕಾದ್ರೆ ಹಿಂದೆ ಲಾಸ್ಟ್ ಇಯರ್ ಇಂಡಿಯಲ್ಲಿ ಬಂದಿತ್ತು ಸರೌಂಡಿಂಗಲ್ಲಿ ಇತ್ತು ಅಂದ್ರೆ ಜನವರಿ ತಿಂಗಳಲ್ಲೂ ಸಹ ಅದಕ್ಕೆ ಲಸಿಕೆಯನ್ನ ಈ ಶೀಪಾಕ್ಸ್ ಅಂತ ಅದಕ್ಕೆ ಲಸಿಕೆಯನ್ನು ಹಾಕ್ಸ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಈ ಬ್ಲೂ ಟಂಗ್ ವೈರಸ್ ಯೂಸ್ವಲಿ ನವೆಂಬರ್ ತಿಂಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ತಪ್ಪದೆ ನೀಲಿ ನಾಲಿಗೆ ರೋಗ ಲಸಿಕೆಯನ್ನ ಎಲ್ಲಾ ಕುರಿಗೂ ಹಾಕ್ಸೋಬೇಕು. ಎಲ್ಲರೂ ಇಂಡು ಮಾಮೂಲಿಯಾಗಿ ಹಾಕಿ ಸಾಮಾನ್ಯ ಹಾಕ್ಸ್ಬೇಕು. ಯಾವ್ದಾದ್ರು ಒಂದು ತಾಲೂಕಲ್ಲಿ ಯಾವ್ದೊಂದು ರೀಜನ್ ಕಾಣಿಸ್ಕೊಂತಂದ್ರೆ ಅದು ಸುತ್ತ 10 kilometer ರೇಡಿಯಸ್ ಅಲ್ಲಿ ಎಲ್ಲಾ ಕುರಿಯೂ ಹಾಕ್ಸೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಹಾಗೆ ಕುರಿ ಸಿಡುಬು ಮತ್ತು ಮೇಕೆ ಸಿಡುಬು ಬಹಳ ವ್ಯತ್ಯಾಸ ಇದೆ. ಕುರಿ ಸಿಡುಬಿಗೆ ವ್ಯಾಕ್ಸಿನೇಷನ್ ಮೇಕೆಗೆ ಬರಲ್ಲ, ರೈತ ಬಂದ್ರೆ ಕೆಲವರು ತಪ್ಪಿಕೊಂಡ್ಬಿಡ್ತಾರೆ, ಅದೇ ವ್ಯಾಕ್ಸಿನ್ ಇದಕ್ಕೂ ಮಾಡ್ತಾರೆ, ಅದು ತಪ್ಪು. ಕುರಿ ಸಿಡುಬಿಗೆ ಬಂದಿದ್ದ ಮೇಕೆಗೆ ಹಾಕಬಾರ್ದು, ಮೇಕೆ ಸಿಡುಬಿಗೆ ವ್ಯಾಕ್ಸಿನ್ ಕುರಿಗೆ ಹಾಕಬಾರಲ್ಲ. ಅದಕ್ಕೆ ಸೆಪರೇಟ್ ವ್ಯಾಕ್ಸಿನ್ ಇದೆ, ಅದಕ್ಕೆ ಅದು ಅದೇ ವ್ಯಾಕ್ಸಿನ್ ಅದಕ್ಕೆ ಬಳಸ್ಕೋಬೇಕು. ಕುರಿಗೆ ಮೇಕೆದ ಮೇಕೆಗೆ ಬಳಸ್ಕೋಬೇಕು. ಹಾಗೆ ಈಗ ಸದ್ಯಕ್ಕಿಲ್ಲ, ಹೋದ ವರ್ಷ ಈ ದಿನದಲ್ಲಿ ಸ್ವಲ್ಪ ನಮಗೆ ಒಂದು ಹೊಸ ಡಿಸೀಸ್ ಕಾಣಿಸ್ಕೊಂಡಿತ್ತು, ಲಿಂಪಿ ಸ್ಕಿನ್ ಡಿಸೀಸ್ ಅಂತ. ಮೈ ತುಂಬ ಗಂಟು ಗಂಟು ಬರೋದು, ಸ್ವಲ್ಪ ಸಾವು ಆಯ್ತು. ಆಲ್ರೆಡಿ 1.5% ಡೆತ್ ಆಯ್ತು ಕೆಲವು ಕಡೆ, ಬಟ್ ಡೆತ್ ಕಡಿಮೆ, ರಿಕವರಿ ಆಗುತ್ತೆ. ಇಲ್ಲ ಒಂದು ಎರಡು ಇನ್ಸೆಸ್ಟ್ ಇದೆಲ್ಲ ಆಯ್ತು. ಲಿಂಪಿ ಸ್ಕಿನ್ ಡಿಸೀಸ್ ಅಂತ ಇದು ಒಂದು ವೈರಲ್ ಫೀವರ್. ಇದು ಸಹ ಈ ಫ್ಲೈ ವೈಟ್ ಇದ್ದಲೇ ಬರುತ್ತೆ. ಈ ರೈತ ಬಾಂಧವರು ಏನ್ ಮಾಡ್ತಾರೆ, ಈ ಮಳೆಗಾಲದಲ್ಲಿ ಬರುತ್ತೆ, ಲಾಸ್ಟ್ ಇಯರ್ ಒಳ್ಳೆ ಮಳೆಗಾಲದಲ್ಲಿ ಬಂದಿತ್ತು, ಆ ಟೈಮಲ್ಲಿ ತುಂಬಾ ಸೀಸನ್ ಮಳೆ ಜಾಸ್ತಿ ಇತ್ತು. ಆದ್ರೆ ಏನ್ಕೊಂಡಿದ್ರು ಅಂದ್ರೆ ಯಾವ್ದೋ ಫ್ಲೈ ವೈಟ್ ಆಗಿ ಅಲರ್ಜಿ ಆಗಿದೆ. ನಾವು ಅನ್ಕೊಂತೀವಿ ಸ್ಟಾರ್ಟಿಂಗ್ ಅಲ್ಲಿ ಫ್ಲೈ ವೈಟ್ ಅದು ಅಲರ್ಜಿಯಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಅಲ್ಲ, ಇಟ್ ಇಸ್ ಎ ವೈರಲ್ ಡಿಸೀಸ್. ಅದೇನು ಮೈ ತುಂಬ ಗಂಟು ಗಂಟು ದಪ್ಪ ದಪ್ಪದ ಗಂಟು ಗಂಟು ಇರುತ್ತೆ, ಫ್ಲೈ ಬೈಟ್ ಇಂದಲೇ ಬರ್ತಕ್ಕಂಥದ್ದು. ಒಂದು ವೀಕ್ ಇರುತ್ತೆ, ಆಮೇಲೆ ಅದು ರಿಕವರಿ ಆಗುತ್ತೆ. ಅದಕ್ಕೆ ಮೈನ್ ಆಂಟಿಬಯೋಟಿಕ್ಸ್ ಹಾಕ್ಸ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಚಿಕಿತ್ಸೆ ಕೊಡಿಸ್ಬೇಕು, ರಿಕವರಿ ಆಗುತ್ತೆ, ಈಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದಕ್ಕೆ ಲಾಸ್ಟ್ ಇಯರ್ ಏನ್ ಮಾಡಿದ್ವಿ ಅಂದ್ರೆ ಅದು ಸ್ವಲ್ಪ ಸೀಪಾಕ್ಸ್ ಸಾರಿ ಗೋಟ್ ಪಾಕ್ಸ್ ಗೆ ಸಿಮಿಲರ್ ವೈರಸ್ ಇಂದ ಬರ್ತಾ ಇದೆ, ಲಂಪಿ ಸ್ಕಿನ್ ಡಿಸೀಸ್, ಲಿಂಪಿಸ್ ಡಿಸೀಸ್ ವೈರಸ್. ಹಾಗಾಗಿ ನಾವು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ವಿ, ಎಫೆಕ್ಟಿವ್ ಆಯ್ತು, ಅದು ಕಂಟ್ರೋಲ್ ಬಂತದ್ದು. ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಬಳಸಿದ್ವಿ ಅವಾಗ, ಅದು ಈ ವರ್ಷ ಕಾಣಿಸ್ಕೊಳ್ತಾರೆ, ಲಾಸ್ಟ್ ಇಯರ್ ಇತ್ತು ಅದು. ಸರ್, ಈಗ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಂದ್ರೆ ನಮ್ಮ ಈಗ ಕುರಿ ಸಾಕಾಣಿಕೆ ಮಾಡಿರೋ ಯಾರಿಗೆ ನಿಮಗೆ ಮಾಹಿತಿ ಕೊಡ್ತಾರೆ? ಅವರು ಸ್ಥಳೀಯವಾಗಿ ಹೋಗ್ಬಿಟ್ಟು ಅಲ್ಲಿ ಸ್ಥಳೀಯ ಆಸ್ಪತ್ರೆ ಡಾಕ್ಟರ್ನ ಅಥವಾ ಪಶುವೈದ್ಯಕೀಯ ಪರೀಕ್ಷಕರು ಇರ್ತಾರೆ ಪ್ರೈಮರಿ ವೆಟರ್ನರಿ ಸೆಂಟರ್ ಅಲ್ಲಿ, ಅವ್ರನ್ನ ಕಾಣಬೇಕು. ಅವ್ರನ್ನ ಕಂಡ್ಬಿಟ್ಟು ಅವ್ರು ಲಸಿಕೆ ಹಾಕಿ ಹಾಕ್ತಾರೆ. ಬಟ್ ಕೆಲವೊಂದ್ಸರಿ ನಮ್ಮಲ್ಲಿ ಏನ್ ಶೆಡ್ಯೂಲ್ ಪ್ರಕಾರ ಲಸಿಕೆ, ನಾವು ನೆಕ್ಸ್ಟ್ ಪಿಪಿಆರ್ಗೆ ನಾವು ನಾವೇ ಮಾಡ್ತಾ ಇದೀವಿ. ಸೊ ಕಾಲ್ಬೈಸರ್ ಪ್ಲಾನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಆಗ್ತಾ ಇದೆ. ಅದು ಏನಂದ್ರೆ ಡೇಟ್ ವೈಸ್ ಇಂಥ ಡೇಟ್ಗೆ ಇಂಥ ಊರಲ್ಲಿ ಇದೇ ಟೀಮ್ ಬಂದು ಮಾಡುತ್ತೆ ಅಂತ ಇರುತ್ತೆ, ಆ ಥರ ಶೆಡ್ಯೂಲ್ ಇರುತ್ತೆ. ಅದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಎರಡೊಂದು NADCP ಅಂತ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಅಲ್ಲಿ ಪ್ರಮುಖವಾಗಿ ಎರಡು ಕಾರ್ಯಕ್ರಮ ಇದೆ, ಒಂದು ಕಾಲ್ಬೈಸರ, ಇನ್ನೊಂದು ಬ್ರುಸೆಲ್ಲ ಇದ್ರದೊಂದು, ಇವೆರಡು ಅದರಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮಗಳು. ಸೊ ಇದರಲ್ಲಿ ಮೊದಲೇ ನಾವು ಪ್ಲಾನ್ ಹಾಕಿ ಇದು ಮಾಡ್ತೀವಿ, ಅದರಲ್ಲಿ ಈಗ PPRS ಅದರಲ್ಲೇ ಸೇರಿಸ್ಕೊಂಡಿದ್ವಿ. NADC ಪ್ರೋಗ್ರಾಮ್ ಅಲ್ಲೇ ಬರ್ತಾ ಇದೆ ರಾಷ್ಟ್ರೀಯ ಕಾರ್ಯಕ್ರಮ ನಮಗೆ. ಸೊ ಹಾಗಾಗಿ ನಾವು ಅದನ್ನು ತುಂಬಾ ಎಫೆಕ್ಟಿವ್ ಆಗಿ ಮಾಡ್ತಾ ಇದೀವಿ. ಅದಕ್ಕೆ ಅಡ್ವಾನ್ಸ್ ಆಗಿ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ ವ್ಯಾಕ್ಸಿನ್ ಮಾಡ್ತಾ ಇದೀವಿ, ಅದು ಕಾಲ್ಜರ ಬೈಜರಕ್ಕೆ. ಅದಕ್ಕೆ ಪ್ರತಿಯೊಂದು ಹನಿಮಲಿಗೂ ನಾವು ಈಗ ಆಧಾರ ಸಂಖ್ಯೆ ಅಂತ ಕೊಟ್ಟಿದೀವಿ, ಸಿಮಿಲರ್ ಟು ಮನಸ್ಸಲ್ಲಿ ಆಧಾರ ಸಂಖ್ಯೆ ಇದೆಯೋ ಆ ತರ ಇನಾಫ್ ID ನಂಬರ್ ಅಂತ ಕೊಟ್ಟಿದೀವಿ ಪ್ರತಿ ಹನಿಮಲಿಗೂ. ಸೊ ವ್ಯಾಕ್ಸಿನ್ ಮಾಡಿದ್ಮೇಲೆ ಆ ಹನಿಮಲ್ ನಂಬರ್ ಎಂಟ್ರಿ ಮಾಡ್ತೀವಿ, ಅದು ಆನ್ಲೈನ್ ಫೀಡಿಂಗ್ ಆಗುತ್ತೆ, ಇವನ್ ಅಪ್ ಟು ಕೇಂದ್ರ ಸರ್ಕಾರದವರೆಗೂ ಅದು ಮಾಹಿತಿ ಹೋಗುತ್ತೆ. ಹಾಗೆ ಯಾರು ವ್ಯಾಕ್ಸಿನೇಷನ್ ಮಾಡಿರು, ಯಾರು ಅದನ್ನು ಫೀಡ್ ಮಾಡಿರು, ಯಾವ ಯಾವ ಡೇಟ್ ಅಲ್ಲಿ ಮಾಡಿರು, ಎಲ್ಲದೂ ರೆಕಾರ್ಡ್ ಆಗಿರುತ್ತೆ. ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅದೀಗ, ಈಗಾಗಲೇ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ. ಹಾಗೆ PPRಗೂ ಸಹ ನಾವೀಗ ಶೆಡ್ಯೂಲ್ ಕೊಟ್ಟಿದೀವಿ, ಡೇಟ್ ವೈಸ್ ಕೊಟ್ಟಿದೀವಿ, ಅದರಂತೆ ಅವರಿಗೆ ಆಯಾ ಸಿಬ್ಬಂದಿ ಹೋಗಿ ಆ ವ್ಯಾಕ್ಸಿನ್ ಮಾಡ್ತಾರೆ ಆ ಹಳ್ಳಿಗಳಲ್ಲಿ. ಬಟ್ ಕುರಿಗಾರರಿಗೆ ಇನ್ನೊಂದು ವಿಷಯ ಹೇಳಿದೆ, ಕುರಿಗಳಲ್ಲಿ ಅವು ನೆಲಕಚ್ಚಿ ಮೇಯೋದ್ರಿಂದ ಅವುಗಳಲ್ಲಿ ಜಂತುಗಳ ಬಾಧೆ ಜಾಸ್ತಿ. ಇಲ್ಲಿ ಅವ್ರೇನ್ ಮಾಡ್ತಾರೆ, ಇಂಡಿಸ್ಕ್ರಿಮಿನೇಟ್ ಆಗಿ ಯಾವ್ದೋ ಒಂದು ಮೆಡಿಕಲ್ ಶಾಪ್ ಹೋಗ್ತಾರೆ, ಅಲ್ಲಿ ಅವ್ರ ಮೆಡಿಕಲ್ ಶಾಪ್ ಅವ್ರು ಏನ್ ಹೇಳ್ತಾರೋ ಅದನ್ನೇ ಔಷಧಿ ಹಾಕ್ತಾರೆ. ಅದೊಂದು ತಪ್ಪು ಭಾವನೆ. ದಯಮಾಡಿ ಅವರು ಸ್ಥಳೀಯವಾಗಿ ಲೋಕಲ್ ಸ್ಥಳೀಯ ಡಾಕ್ಟರ್ ಕಾಣಬೇಕು. ಸಾಮಾನ್ಯ ನಮ್ಮಲ್ಲಿ ಕುರಿ ಅಭಿವೃದ್ಧಿ ಮಂಡಳಿ ಅಂತ ಒಂದಿದೆ, ಶೀಪ್ ಅಂಡ್ ವುಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅದರ ಮೂಲಕ ನಾವು ವರ್ಷಕ್ಕೆ ಒಮ್ಮೆ ನಾವು ಔಷಧಿಯನ್ನ ಸಪ್ಲೈ ಮಾಡ್ತಿರ್ತೀವಿ. ಕೆಲಸರು ವರ್ಷಕ್ಕೆ ಎರಡು ಬಾರಿ ಬರುತ್ತೆ. ಇತ್ತೀಚೆಗೆ ಕೊರೋನಾ ಇದರಿಂದ ಆರ್ಥಿಕ ಮುಗ್ಗಟ್ಟಿನಿಂದ ನಾವೀಗ ಲಾಸ್ಟ್ ಇಯರ್ ಸಪ್ಲೈ ಮಾಡಿರಲಿಲ್ಲ. ಅದು ನಾವು ಸಂಘದ ಮೂಲಕ, ಇಲ್ಲಲ್ಲಿ ಆಯಾ ಹೋಬಳಿ ಲೆವೆಲ್ ಅಲ್ಲಿ ಎರಡು ಮೂರು ಸಂಘಗಳಿದೆ, ಆ ಸಂಘದ ಮೂಲಕ ನಾವು ಅದನ್ನ ಕುರಿಗಾರಿಗೆ ಹಂಚಿಕೆ ಮಾಡ್ತಾ ಇದೀವಿ. ಸೊ ಅದು ಜಂತು ನಾಶಕ ಔಷಧಿನ ಕೆಲಸರಿ ಅವರು ಕೊಂಡ್ಕೊಂಡು ತಗೋಬೇಕಾಗುತ್ತೆ. ಅಂತ ಟೈಮ್ ಅವರು ವರ್ಷಕ್ಕೆ ಕನಿಷ್ಠ 3-4 times ಜಂತು ನಾಶಕ ಔಷಧಿ ಹಾಕ್ಬೇಕು. ಅವ್ರು ಏನ್ ಮಾಡ್ತಾರೆ, ಯಾವುದೋ ಒಂದು ಔಷಧಿ, ಫಾರ್ ಎಕ್ಸಾಂಪಲ್ ಅದು ಜೈಕ್ಲೋಸ್ ಅಥವಾ ನಮ್ಮಲ್ಲಿ ಬರುತ್ತೆ ಐವರ್ಮೆಟಿನ್ ಅಂತ, ಅಂತ ಔಷಧಿ ಬಂದಾಗ ಪ್ರಮುಖವಾಗಿ ಅವರು ಹೆಚ್ಚು ಅದನ್ನೇ ಒಂದೇ ಔಷಧಿ ಎಫೆಕ್ಟಿವ್ ಇದೆ ಅಂತ ಹೇಳಿ ಆಗಿಂದಾಗಿ ಪ್ರತಿ ಸಲ ಅದನ್ನೇ ಬಳಸ್ತಾರೆ. ಅದು ತಪ್ಪು, ಅದು ಆಗಿಂದಾಗ ಅದೇ ಬಳಸ್ತಾ ಇದ್ರೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಸೊ ಆಮೇಲೆ ಯಾವ್ಯಾವ ಸೀಸನ್ ಯಾವ್ಯಾವ ಒಂದು ಜಂತುನಾಶಕ ಔಷಧಿ ಬದಲಾವಣೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಅವ್ರು ಅದಕ್ಕೆ ಸ್ಥಳೀಯ ಡಾಕ್ಟರ್ನ ಕಾಣಬೇಕು, ಅವ್ರ ಅದ್ರ ಪ್ರಾಬ್ಲಮ್ ಏನು, ಕರು ಯಾವ ತರ ಬೇದಿ ಮಾಡ್ಕೊಳ್ತಾ ಇದೆ, ಏನ್ ಪ್ರಾಬ್ಲಮ್ ಇದೆ ನೋಡ್ಬಿಟ್ಟು ಅವ್ರು ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಅದರಂತೆ ಔಷಧಿ ತಗೊಂಡ್ಬಿಟ್ಟು ಚೀಟಿ ತಗೊಂಡು ತಂದ್ಬಿಟ್ಟು ಹಾಕೋದು ಬಹಳ ಇಂಪಾರ್ಟೆಂಟ್. ಈಗಿನ ಕುರಿಗಳಲ್ಲಿ ಜಂತಿನ ಬಾಧೆ ಜಾಸ್ತಿ, ಇರುತ್ತೆ. ಅದರಿಂದ ಎಸ್ಪೆಷಲಿ ಎಮ್ಮೆ ಕರುಗಳು ಮತ್ತು ಸಿಂಧಿ ಕರುಗಳಲ್ಲಿ ಡೆತ್ ಬಹಳ ಆಗುತ್ತೆ, ಕರುಗಳು ಸಾವನ್ನಪ್ಪದೆ ಜಂತು ಬಾಧೆಯಿಂದ. ಇನ್ನೊಂದು ಅವರೇ ತೀರ್ಮಾನ ಮಾಡೋದಕ್ಕಿಂತ ಡಾಕ್ಟರ್ ಕಂಡು ಚಿಕಿತ್ಸೆ ಬರ್ಸ್ಕೊಂಡು ಹೋಗ್ಬಿಟ್ಟು ತಗೊಂಡ್ಬರೋದು ಬಹಳ ತುಂಬಾ ಒಳ್ಳೇದು, ಅದು ಬಹಳ ಇಂಪಾರ್ಟೆಂಟ್. ಕೊನೆಯದಾಗಿ ನಮ್ಮ ಕುರಿ ಸಾಕಾಣಿಕೆ ಮಾಡೋರು, ಮೇಕೆ ಸಾಕಾಣಿಕೆ ಮಾಡೋರು ಈ ಒಂದು ಲಸಿಕೆ ಕಾರ್ಯಕ್ರಮಗಳನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ಹೇಳೋಣ. ಯಾಕಂದ್ರೆ ಇದು ಒಂದು ಆರ್ಥಿಕ ಮೂಲ ಅಂತ ಹೇಳಬಹುದು. ಯಾಕಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಂತ ಜಿಲ್ಲೆಯಲ್ಲಿ ಕಡಿಮೆ ಮಳೆ ಬೀಳುವಂತ ಪ್ರದೇಶದಲ್ಲಿ ಇದೇ ಒಂದು ಮುಖ್ಯ ಆರ್ಥಿಕ ಮೂಲ ನಮ್ಮ ಬಹಳಷ್ಟು ರೈತರಿಗೆ. ಸೊ ಹಾಗಾಗಿ ಇಂಥ ಒಂದು ನಷ್ಟ ಆಗ್ಲಾರ್ದನ್ನ ನೋಡ್ಕೋಬೇಕಂದ್ರೆ ಇಂಥ ಒಂದು ಲಸಿಕಾ ಕಾರ್ಯಕ್ರಮಗಳಲ್ಲಿ ತಮ್ಮ ಒಂದು ಕುರಿ ಇರ್ಬೋದು, ಮೇಕೆ ಇರ್ಬೋದು, ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಅವಕ್ಕೆ ಲಸಿಕೆ ಮಾಡಿಸಿದ್ರೆ ನಷ್ಟ ತಪ್ಪಿಸಬಹುದು ಅಂತ ಹೇಳ್ಬೋದು. ಕೇಳಿಕೆ ಏನಂದ್ರೆ, ಈಗ ಕಾಲ್ಬಾಯ್ದರ ವ್ಯಾಕ್ಸಿನ್ ಮಾಡಕ್ ಹೋಗ್ತಾ ಇದೀವಿ, ತುಂಬಾ ರೈತ ಬಾಂಧವರು ಏನ್ ಮಾಡ್ತಾರೆ, ಹಾಲು ಕಡಿಮೆ ಆಗುತ್ತೆ, ಅಬಾರ್ಷನ್ ಆಗುತ್ತೆ, ಎತ್ತುಗಳಿಗೆ ನೋವಾಗುತ್ತೆ, ವ್ಯವಸಾಯಕ್ಕೆ ಬರಲ್ಲ, ಒಂದು ತಪ್ಪು ಭಾವನೆಯಿಂದ ಏನ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ದಯಮಾಡಿ ಆತರ ಮಾಡಬಾರ್ದು ಅಂತ ನಾನು ಈ ಮೂಲಕ ರೈತ ಬಾಂಧವರು ಕೇಳ್ಕೊಳ್ತಾ ಇದೀನಿ. ದಯಮಾಡಿ ಎಲ್ಲರೂ ಲಸಿಕೆಯನ್ನು ಹಾಕ್ಸ್ಬೇಕು, ಮುಂದೆ ಬರ್ತಕ್ಕಂಥ ರೋಗವನ್ನು ತಡೆಗಟ್ಟಬಹುದು. ಕಾಲ್ಬಾಯ್ದರ ರೋಗ ಬಂದ ಮೇಲೆ ಅದರಲ್ಲೂ ಎಸ್ಪೆಷಲಿ ಹಿಂದಿ ಹಸುಗಳು ಬಂತು ಅಂದ್ರೆ ಹಾಲಿನ ಇಳುವರಿ ಪೂರ್ತಿ ಕಮ್ಮಿ ಆಗುತ್ತೆ, ಗರ್ಭ ಕಟ್ಟೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಅದನ್ನ ದಯಮಾಡಿ ಅವರು ಲಸಿಕೆ ಹಾಕ್ಸೋಬೇಕು ಅಂತ ನಾನು ಈ ಮೂಲಕ ಅವ್ರು ರೈತ ಬಾಂಧವರು ಕೋರ್ಕೊಳ್ತಾ ಇದ್ದೀನಿ. ಖಂಡಿತ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ಸ್ ಸರ್. ನಮಸ್ಕಾರ. ಇದುವರೆಗೆ ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಈ ಕುರಿತು ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಎನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು ಬಿಸಿದ್ದಣ್ಣ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ. ಆಪಸ್ ಮೆ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭೀ ಹಮೆ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೆ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೆ ಇಕಟ್ಟಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನಾ ಕರೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ. ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹೀ. ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ. ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬೂನ್ ಸೆ ಸಾಫ್ ಕರೆ. ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ದೆ. ಖರೀದ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್. ಖರೀದ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಏವಂ ಕಿಸಾನೋ ಕೋ ಬಾರಿ ಬಾರಿ ಸೆ ಬುಲಾಯೆ. ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೆ ಶೀಘ್ರತಾ ಕರೆ ತಾಕಿ ಕಿಸಾನೋ ಏವಂ ಶ್ರಮಿಕೋ ಕೋ ರುಕ್ನಾ ನಾ ಪಡೆ. ಕೊರೋನಾ ಕೆ ಖತರೆ ಸೆ ಬಚಾವ್ ಔರ್ ಅಧಿಕ ಜಾನ್ಕಾರಿ ಕೆ ಲಿಯೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಕರೆ. ದೇಶ ಮೆ ಖಾದ್ಯ ಸುರಕ್ಷಾ ಕೆ ಯೇ ಸಿಪಾಹಿ ಭೋಜನ್ ಕಿ ನಿರಂತರ ಉಪಲಬ್ಧತಾ ಕೋ ಸುನಿಶ್ಚಿತ ಕರ್ತೆ ಹೈ. ಕಿಸಾನ್ ಸ್ವಸ್ಥ ರಹೆ ತಭಿ ಹಮ್ ಕೊರೋನಾ ವೈರಸ್ ಸೆ ಜೀತ್ ಪಾಯೆಂಗೆ ಆಗೆ ಬಢ್ ಪಾಯೆಂಗೆ. ಕಿಸಾನ್ ಸಬಲ್ ದೇಶ್ ಪ್ರಬಲ್. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಗಲ್ಲು ಗಲ್ಲೆನು ತಾ